ಸಪ್ಲೈ ಮಾಡ್ತೇವೆ. ಅಂದ್ರೆ ಪೆಟ್ಟಿಗೆ ನೀವು ತಯಾರು ಮಾಡ್ತೇವೆ? ಪೆಟ್ಟಿಗೆ ಕೆಲವೊಂದು ನಾವು ತಯಾರು ಮಾಡ್ತೇವೆ, ಕೆಲವೊಂದು ಬೇಕಾದ್ರೆ ಮಾಡಿಸಿ ನಾವು ಕೊಟ್ಟಿಗೆ ಕೊಟ್ಟು ಮಾಡ್ತೇವೆ. ಎಲ್ಲಾದ್ರೂ ನಮ್ಮ ಹತ್ರ ಪೂರ್ತಿಯಾಗಿ ಬಿಡಗೊಟ್ಟು ಪೆಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಸಾರುಗಟ್ಟೆ ಪೆಟ್ಟಿಗೆ ಹುಳ ಸೇರಿ ಕೊಟ್ಟಿದ್ದೇವೆ ಹೊರಗಡೆ. ಅಂದ್ರೆ ನಿಮ್ಮ ಊರಲ್ಲಿ ಈ ಕೆಲಸ ಮಾಡುವಂತವ್ರು ಇದಾರೆ, ಅವ್ರ ಸಹಾಯ ತಗೊಂಡು ಮಾಡ್ತೇವೆ. ಕೆಲಸ ಪೆಟ್ಟಿಗೆ ಮಾಡಿದ್ರು ಕಮ್ಮಿ ಇದ್ದಾರೆ, ಸ್ವಲ್ಪ ಮಾಡ್ತೇವೆ. ನಮ್ಮ ಸಂಬಂಧಿಕರು ಒಬ್ರು ಇದಾರೆ ಪೆಟ್ಟಿಗೆ ಮಾಡೋರು, ನಾವು ಹೊರಗಡೆ ಮಾಡ್ತೇವೆ ಪೆಟ್ಟಿಗೆ ತಗೊಂಡು. ಈ ಹುಳ ಎಲ್ಲ ಅಂದ್ರೆ ನಮ್ದೊಂದೇ ಸಕತ್ತಿದ್ರೆ ಬೇರೆ ಹತ್ರ ಸ್ವಲ್ಪ ತಗೊಳ್ತೇವೆ ಹುಳ ಒಂದು. ನಾವು ಗೆಲ್ಬಿಟ್ಟಿಗೆ ಸ್ಟ್ಯಾಂಡ್ ಅನ್ನು ನಾವೇ ಮಾಡ್ತೇವೆ ಸಂತು. ಹೌದಾ? ಮನೆಯಲ್ಲಿ ವೆಲ್ಡಿಂಗ್ ಮಾಡಿಸಿ ಸ್ಟ್ಯಾಂಡ್ ಎದುರ್ದು ಕಟ್ಟಿದ್ರೆ ಜಿ ಐ ಪೈಪ್ ಏನ್ ಪೆಟ್ಟಿಗೆ ಇಡ್ಲಿಕ್ಕೆ ಸ್ಟ್ಯಾಂಡ್ ಬೇಕಿದ್ರೆ ಇರುವೆ ಆಗ್ತದೆ. ರೈತರಿಗೆ ಪೆಟ್ಟಿಗೆ ಸಂಗ್ರಹ ಸ್ಟ್ಯಾಂಡ್ ಕೊಡ್ಬೇಕಂತ ಉಂಟು ಅಂದ್ರೆ ನಾವು ಅದ್ರ ಪಕ್ಕ ಸ್ಟ್ಯಾಂಡ್ ಕೊಡ್ತೇವೆ. ಅಂದ್ರೆ ಸಬ್ಸಿಡಿ ಮೂಲಕ ಯಾರ್ಯಾರು ಇಲಾಖೆಯಿಂದ ತೋಳ್ತಾರೋ ಅವ್ರಿಗೆಲ್ಲಾನು ನೀವು ಇಲಾಖೆಗೆ ಸಪ್ಲೈ ಮಾಡ್ತೀರಿ, ಅವ್ರ ಆ ಕಡೆ ಕೊಡ್ತಾರೆ. ಯಾಕೆಂದ್ರೆ ಇಲಾಖೆಯವರೇ ಕೊಡ್ತಾರಲ್ಲ, ರೈತರು ನಮ್ಮ ತಗೊಂಡಾಗ ನಾವು ಅವ್ರಿಗೆ ಬಿಲ್ ಕೊಡ್ತೇವೆ, ಇಲಾಖೆಯವರು ಅವರಿಗೆ ಅವರ ಅಕೌಂಟಿಗೆ ಸಹಾಯಧನವನ್ನು ಜಮಾ ಮಾಡ್ತಾರೆ. ಈಗ ಒಂದು ಜೇನು ಕುಟುಂಬ ಮತ್ತು ಪೆಟ್ಟಿಗೆ ಎರಡು ಸೇರಿಸಿ ಎಷ್ಟು ಆಗುತ್ತೆ? ಜೇನು ಕುಟುಂಬ ಪೆಟ್ಟಿಗೆ ಸ್ಟ್ಯಾಂಡು ಸೇರಿ ನಮ್ಮ ಗವರ್ಮೆಂಟ್ ಇಂದ ಬಿಲ್ ನಾಕೋರೆ ಸರ್, ಅವರು ಈಗ 3,375 ಇಲಾಖೆಯವರು ರೈತರಿಗೆ ಕೊಡ್ತಾರೆ 70% ಅನ್ನು. 20% ಮಾತ್ರ ರೈತರು ತುಂಬಬೇಕಾಗ್ತದೆ. ಹಾಗಾಗಿ ಒಬ್ಬೊಬ್ಬ ರೈತರಿಗೆ 10-5 ಹಿಂಗೆಲ್ಲ ಇರ್ತದೆ. ಹೌದು, ಹೆಚ್ಚಿಂದ 10 ಪೆಟ್ಟಿಗೆವರೆಗೆ ಕೊಡ್ತಾರೆ. ನಮ್ಮ ಅಲ್ಲಿ ತುರಗ ಇಲಾಖೆಯಲ್ಲಿ ಬೇರೆ ಬೇರೆ ಸ್ಕೀಮ್ ಉಂಟು, NHM ಸ್ಟೇಟ್ ಮತ್ತೆ ಜಿಲ್ಲಾ ಪರಿಷತ್ ಅಂತ ಉಂಟು. ಸ್ಟೇಟ್ ಅಲ್ಲಿ 10 ಕೊಡ್ತಾರೆ, NHM 50% ಕೊಡ್ತಾರೆ. ಆದ್ರೆ ಅಲ್ಲಿ ಸಬ್ಸಿಡಿ ಕಮ್ಮಿ ಉಂಟು, 50%-40% ಉಂಟು. ಆಯ್ತು, ಈಗ ಕುಟುಂಬವನ್ನ ಮಲ್ಟಿಪ್ಲೈ ಮಾಡೋದು ಅಂದ್ರೆ ಒಂದಿದ್ದ ಎರಡು ಮಾಡೋದು ಹಿಂಗೆಲ್ಲ ಡಿವೈಡ್ ಮಾಡ್ತಿರಲ್ಲ, ನೀವು ಮಾಡೋದು ಅದನ್ನ? ನಾನು ಮಾಡ್ತೇನೆ, ನಮ್ಮ ಪರಿಚಯ ಒಬ್ರು ಇದ್ದಾರೆ ನಮ್ಮ ನಂಬಿಕರು, ಅವ್ರನ್ನ ತಗೊಂಡು ಹೋಗ್ತೇನೆ ಸಂಗಡ. ಒಬ್ಬರ ಹತ್ರ ಆಗುದಿಲ್ಲ, ಅವರು ಸಹಾಯ ತಗೊಂಡು ಇಬ್ಬರಿದ್ರೆ ಹೆಚ್ಚು ಅನುಕೂಲ. ನಾವೀಗ ಕಲ್ಗಡಿಯಲ್ಲಿ ಇಟ್ಟಿದ್ದೇವೆ ಪೆಟ್ಟಿಗೆ, ಅಲ್ಲಿ ಬಾಳೆ ಪೆಟ್ಟಿಗೆಗಳನ್ನು. ಯಾಕಂದ್ರೆ ನಮ್ಮ ಕಡೆ ಇಲ್ಲಿ ಮಳೆ ಜಾಸ್ತಿ, ಪರಾಗ ಆಹಾರ ಕಮ್ಮಿ ಕೊರತೆ ಇರೋದ್ರಿಂದ ಕಲ್ಗಡಿಯಲ್ಲಿ ಜೋಳ ಮತ್ತು ಸೋಯಾಬೀನ್ಗಳನ್ನು ಬೆಳೀತಾರೆ. ಅಲ್ಲಿ ಒಂದು 100 ಪೆಟ್ಟಿಗೆ ನಾವು ಇಟ್ಟಿದ್ದೇನೆ. ಈಗ ನೀವು ನಿನ್ನೇನು ಹೋಗಿದ್ದೆ ಸಕ್ಕರೆ ಬೆಕ್ಕಲು ಆಗ್ತಾ ಇದ್ರೆ, ಈಗ ಅಲ್ಲಿ ಈಗ ಒಂದು 15 ಡಿವಾಡಿ ಬರ್ತದೆ ಅಲ್ಲಿ. ನಮ್ಮ ಕಡೆ ಆದ್ರೆ ಡಿಸೆಂಬರ್ ಒಳಗೆ ಡಿವಾಡಿ ಬರೋದು ಕಷ್ಟ. ಹಾಗೆ ನಮ್ಮ ಹುಳ ಹುಳ ಬೇಕಲ್ಲ ನಮ್ಗೆ ಸಪ್ಲೈ ಮಾಡ್ಲಿಕ್ಕೆ, ಮಲ್ಟಿಪಲ್ ಮಾಡಿ ಮಾಡ್ಲಿಕ್ಕೆ. ಹಾಗಾಗಿ ನಮ್ಮ ಕಲ್ಗಡಿ ಸೈಡ್ ಇಟ್ಟಿದ್ದೇವೆ. ಈಗ ಗೂಡನ್ನ ಡಿವೈಡ್ ಮಾಡಬೇಕಾಗಿತ್ತು, ಬೇರ್ಪಡಿಸ್ಬೇಕು, ಎರಡು ಗೂಡನ್ ಮಾಡಬೇಕಾಗಿತ್ತು ಅಂತ ಅಂದ. ಯಾವಾಗ ಮಾಡಬೇಕು, ಯಾವ ಗೂಡನ್ ಮಾಡಬೇಕು, ಯಾವ ಗೂಡು ಮಾಡಬಾರದು, ನೀವೇ ತೀರ್ಮಾನ ತಗೊಳ್ಳ? ನಾವೇ ತೀರ್ಮಾನ. ಯಾಕಂದ್ರೆ ಗಂಡು ಅಲ್ಲಿ ಡಿವೈಡ್ ಮಾಡಬೇಕಾದ್ರೆ ಹುಳ ಫುಲ್ ಆಗಬೇಕು, ಗಂಡುಳ ಆಗಿರ್ಬೇಕು. ಗಂಡುಳ ಆಗದೆ ಡಿವೈಡ್ ಮಾಡಿದ್ರೆ ಸಕ್ಸಸ್ ಆಗುದಿಲ್ಲ ಅದು. ಈ ನಮ್ ಕಡೆ ಎಲ್ಲ ಈಗ ಪರಾಗ ಸಿಕ್ಕದಿನ ಗಂಡುಳ ಆಗುದಿಲ್ಲ ಅದು ಕಮ್ಮಿ. ಎಲ್ಲ ಬೆಳೆಸಬೇಕಾದ್ರೆ ಗಂಡುಳ ಈಗ ಆಗ್ತದೆ, ಯಾಕಂದ್ರೆ ಪರಾಗ ಸಿಗ್ತದೆ ಅದು. ಹೊಟ್ಟೆಗೆ ಫುಲ್ ಸಕ್ಕರೆ ಬೇಕಾಗಿ ಕೊಡ್ತಾ ಇರ್ತೇನೆ ನಾವು ಈಗ ಹೋಗಿ. ಹುಳ ಪೆಟ್ಟಿಗೆಯಲ್ಲಿ ಹುಳ ಫುಲ್ ಆಗ್ಬೇಕು, ಹುಳ ಆದ್ರೆ ಡಿವಾಡಿ ಬರುದಿಲ್ಲ ಅವ್ರು. 8 ಫ್ರೇಮ್ ಪೆಟ್ಟಿಗೆ ಇರ್ತದೆ ನಮ್ದು, ನಮ್ ಕಡೆ ಎಲ್ಲ ಆ ಕಡೆ ಕಟ್ಟದ ಕಡೆಗೆಲ್ಲ 6 ಫ್ರೇಮ್ ಪೆಟ್ಟಿಗೆ ಮಾಡ್ತಾರೆ. ಫುಲ್ ಹುಳ ಆಗಿದೆ, ಕುಟುಂಬ ತುಂಬಾ ತುಂಬಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಪೆಟ್ಟಿಗೆ ಮುತ್ತಲ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಇರಲಿ ಹುಳ ಫುಲ್ ಇರ್ತದೆ, ಎಲ್ಲ ಇರಲಿ ಮರಿ ಫುಲ್ ಆಗಿರ್ತದೆ. ಆಗ ನಾವು ಡಿವೈಡ್ ಮಾಡ್ತಾ ಇರ್ತೇವೆ. ಡಿವೈಡ್ ಮಾಡ್ಬೇಕಾದ್ರಾಗ ಅದ್ರೊಳಗೆ ರಾಣಿ ಜೇನು ಇರುತ್ತೆ. ಹೌದು, ರಾಣಿ ಜೇನು ಒಂದ್ ಕಡೆ, ರಾಣಿ ಜೇನು ಇಲ್ಲದ ಗೂಡು ಇನ್ನೊಂದ್ ಕಡೆ ಮಾಡ್ತಿರೋ ಹೇಗೆ? ಒಂದು ರಾಣಿನ ತೆಗೆದು ರಾಣಿ ಮತ್ತೆ 3 ಅಥವಾ 4 ತೆಗೆದು ಬೇರೆ ಪೆಟ್ಟಿಗೆ ಹಾಕುದು. ಅವರಿಗೆ ನಾರ್ಮಲ್ ಆಗಿ ಸಹಜವಾಗಿ ಡಿವೈಡ್ ಬರೋದು ಬೇರೆ, ನಾವೇ ಡಿವೈಡ್ ಮಾಡೋದು ಬೇರೆ. ಅವಾಗಿದ್ದೆ ಮಾಡೋದಾದ್ರೆ ನಾವು ಕಾಯ್ತಾ ಇರ್ಬೇಕು ಯಾವ ಶೆಲ್ ಮಾಡ್ತದೆ ಅಂತ. ಅದು ರಾಣಿ ಶೆಲ್ ಮಾಡಿದಾಗ ಅದು ಮರಿ ಹೊರಬರೋದ್ರೊಳಗೆ ರಾಣಿ ಪಲಾಯನ ಮಾಡ್ತದೆ. ನಾವು ಹಾಗೆ ಪಲಾಯನ ಮಾಡ್ಲಿಕ್ಕೆ ಕೊಡುದಿಲ್ಲ, ಅವರನ್ನ ಶೆಲ್ ಮಾಡ್ತಾ ಇದ್ದಾಗ ನಾವು ತಗೊಂಡು ಬೇರೆ ಪೆಟ್ಟಿಗೆ ಹಾಕ್ತೇವೆ. ಅದೇ ಇದನ್ನ ನಾವೆ ಮಾಡ್ತಾ ಇದ್ರೆ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಯಾವಾಗಲೂ ನೋಡ್ತಾ ಇರ್ಲಿಕ್ಕೆ ಆಗುದಿಲ್ಲ ಎಲ್ಲ ಕೂಡ ನಮ್ಗೆ. ನಾವು ಈ ಹುಳ ಫುಲ್ ಆದಾಗ ನಾವು ರಾಣಿನ ತೆಗೆದು 3 ತೆಗೆದು ಬೇರೆ ಪೆಟ್ಟಿಗೆ ಹಾಕ್ತೇವೆ. ಹಾಗಾದ್ರೆ ಒಂದು ವಾರದ ನಂತರ ರಾಣಿ ಇಲ್ಲದ ಗೂಡಿನಲ್ಲಿ ಶೆಲ್ ಮಾಡ್ತದೆ. ಅದೇ ರಾಣಿ ಹಾಕಿದ ತತ್ತಿ ಇರ್ತದೆ ಇಲ್ಲಿ, ಅವ್ರು ಶೆಲ್ ಮಾಡ್ಕೊಳ್ತೇವೆ. ಆಗ 15 ಹೆರೆ ಬಿಡ್ತದೆ ಅದು ಪದರಾಣಿ. ಆಗ ನಾವು ಎಷ್ಟು ಬೇಕಾದ್ರು ಇಟ್ಟುಕೊಂಡು ಅದು 8-10 ಎಲ್ಲ ಶೆಲ್ ಮಾಡ್ತದೆ. ಒಟ್ಟು ಶೆಲ್ ಇಟ್ಕೊಂಡ್ರೆ ಅದು ಸರಿ ಆಗುದಿಲ್ಲ. ಉಳಿದ ಬೇಕಾದ ಶೆಲ್ ಇಟ್ಕೊಂಡು ಬೇರೆ ಶೆಲ್ ಅನ್ನು ಕಟ್ ಮಾಡಿ ಬೇರೆ ಗುಡಿಗೆ ಕೊಡ್ಬೋದು. ನಾವು ಬೇರೆ ಗುಡಿಗೆ ರಾಣಿ ತೆಗೆದು ಆ ಶೆಲ್ ಅನ್ನು ಕೊಟ್ರೆ ಲಘು ಬೇರೆ ಗುಂಡಿ ಎಲ್ಲ ಆಗ್ತದೆ. ಇಲ್ಲಾಂದ್ರೆ ರಾಣಿ ತಯಾರು ಮಾಡ್ಲಿಕ್ಕೆ ಟೈಮ್ ತಗೊಂಡ್ರೆ ಎರಡು ದಿವಸಕ್ಕೆ ರಾಣಿ ಹರಿಬಿಡ್ತಾ ಅಂತ ಶೆಲ್ ಅನ್ನ ಬೇರೆ ಪಡಿಗೆ ರಾಣಿ ಮತ್ತೆ 3 ತೆಗೆದ ಶೆಲ್ ಕೊಟ್ಟು ಬಿಟ್ರೆ 3 ದಿವಸಕ್ಕೆ ರಾಣಿ ಹೊರಬಿದ್ದು ಗುಡ್ಡ ಗುಡ್ಡ ಎಲ್ಲ ಆಗ್ತದೆ. ನಾವೇ ಮಲ್ಟಿಪಲ್ ಆ ಟೈಪ್ ಮಾಡ್ತಾ ಇದ್ದೇವೆ. ರಾಣಿ ಇರ್ಲಿಲ್ಲ ಅಂದ್ರೆ ಆ ಕುಟುಂಬನ ಇರಲ್ಲ, ಆ ಕುಟುಂಬ ನಾಶ ಆಗೋಗ್ತದೆ ಕಡೆಗೆ. ಯಾಕಂದ್ರೆ ರಾಣಿ ಇಲ್ಲದ್ರೆ ಅವರೇ ಮರಿ ಹಾಕ್ತಾ ಮಾಡ್ತವೆ, ಅವ್ರ ಮರಿ ಹಾಕಿದ್ರೆ ಪೂರ್ತಿ ಗಂಡುಳ ಆಗ್ಬಿಡ್ತದೆ, ಆಗ ಕುಟುಂಬನೇ ಫೇಲ್ ಆಗ್ಬಿಡ್ತದೆ. ಇಲ್ಲೇ ನೀವು ಜೇನು ಸಾಕಾಣಿಕೆ 15 ವರ್ಷದಿಂದ ಮಾಡ್ಕೊಂತ ಬಂದಿದ್ದೀರಿ, ಮುಂಚೆ ಬರೇ ಜೇನಿಗಾಗಿ ಸಾಕಾಣಿಕೆ ಮಾಡಿದ್ದು, ಆ ನಂತರ ಬೇರೆ ಬೇರೆ ರೂಪವನ್ನು ಪಡ್ಕೊಂತ ಬಂತೀವಿ. ಹೌದೌದು, ಯಾಕಂದ್ರೆ ನಾವು ಮೊದಲು ನಮ್ಮ ಸಿರಿಸಿಯಿಂದ ಸಾವಯವ ಇದರಿಂದ ನಮ್ಮಲ್ಲಿ ಎಷ್ಟು ಪ್ರಭಾವ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಹಮ್ಮಿಕೊಂಡಿದ್ದಾರೆ, ಅವರು ನಮಗೆ ಸಾವಯವ ಕೃಷಿ ಒಂದು ಪಡಿಯ ಕೊಟ್ಟಿದ್ರು. ನಮಗೆ ಮೊದಲು ನಮ್ಮ ಊರನ್ನು ದತ್ತುಗ್ರಾಮ ತಗೊಂಡು ಸಾವಯವ ಕೃಷಿಯಲ್ಲಿ ಎಲ್ಲರಿಗೂ ಒಂದು ಆಸಕ್ತ ರೈತರಿಗೆ ಒಂದೊಂದು ಪಡಿಯ ಕೊಟ್ಟಿದ್ರು. ನಾವು ಒಂದು ಪೆಟ್ಟಿಗೆಯಿಂದ ಪ್ರಾರಂಭ ಮಾಡಿ ಈಗ ನಾವು 200 ಹೆಚ್ಚಿಗೆ ಪೆಟ್ಟಿಗೆ ಅಂದ್ರೆ ಉಂಟು. ಈಗ ಒಂದು ಪೆಟ್ಟಿಗೆಯಿಂದ ನಾವು ಪ್ರಾರಂಭ ಮಾಡಿದ್ವಿ ಫಸ್ಟ್. ಗೆ ಕಡೆಗೆ ಅದು ಇಲ್ಲಿ ನಾನು ತಗೊಂಡಾಗ ತೋಟಗಾರ ಇಲಾಖೆಯಿಂದ ಕೊಡ್ತಾರೆ, ನಮ್ಮ ಬೇರೆ ಜನರಿಂದ ಬಿಲ್ ತಗೊಂಡ್ಬಂದು ನಾನೇ ಹುಳ ಕೊಟ್ಟು ಮಾಡಿದ್ದು ಮೊದಲು. ಕೈ ನಾನೇ ಅಧಿಕೃತವಾಗಿ ಡೀಲರ್ ಆಗಿದ್ದೇನೆ. ಈಗ ಒಂದು 7-8 ವರ್ಷದಿಂದ ನಾನೇ ಅಧಿಕೃತ ಡೀಲರ್ ಆಗಿ ಬಿಜಾಪುರ, ರಾಯಚೂರು, ಗದಗ, ಉತ್ತರ ಕನ್ನಡ ಸುಮಾರಷ್ಟು ಕಡೆಗೆಲ್ಲ ನಾನು ಸಪ್ಲೈ ಮಾಡ್ತಾ ಇದ್ದೇನೆ. ಎಷ್ಟು ಪೆಟ್ಟಿಗೆ ಇದೆ ಈಗ? ಈಗ ಒಂದು 200 ಹೆಚ್ಚಿಗೆ ಪೆಟ್ಟಿಗೆ ಗುಳುಗಳು ಇದಾವೆ, ಅದನ್ನ ಮಲ್ಟಿಪ್ಲೈ ಮಾಡಿ 1000 ಗೂಡನ್ನು ಸಪ್ಲೈ ಮಾಡ್ತಾ ಇರ್ತೇನೆ. ಅಷ್ಟೆಲ್ಲ ಈಗ ಗೂಡು ಸಪ್ಲೈ ಮಾಡೋದೊಂದು, ಪೆಟ್ಟಿಗೆ ಸಪ್ಲೈ ಮಾಡೋದೊಂದು, ಅದರಿಂದ ಲಾಭ, ಮತ್ತೆ ಜೇನಿಂದ ಇನ್ನೊಂದು. ಜೇನಿಂದ ಜೇನುತುಪ್ಪ ಲಾಭ ಉಂಟು, ಅದಕ್ಕಿಂತ ಹೆಚ್ಚಾಗಿ ಗೂಡನ್ನು ಹೆಚ್ಚಾಗಿ ಮಾರಾಟ ಮಾಡುವಾಗ ಹೆಚ್ಚು ವಿಚಾರ ಮಾಡ್ತಾ ಇದ್ದೇವೆ. ಹಾಗಾಗಿ 4,500 ಪೆಟ್ಟಿಗೆ ಸ್ಟ್ಯಾಂಡು ಮತ್ತೆ ಹುಳ. ನಮ್ಗೆ GST ಉಂಟು, ಅಲ್ಲಿ ನಾವು ಬಿಜಾಪುರ ರಾಜ್ಯ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ, ನಾವೇ ಹಾಕೊಳ್ಬೇಕಾಗ್ತದೆ. ಅವೆಲ್ಲ ಖರ್ಚು ವೆಚ್ಚ ತೆಗೆದು ನಿಮಗೆ ಆಗದೆ ಕಂಫರ್ಟೇಬಲ್ ಜೀವನ ನಡೆಸಿದ್ದೀವಿ. ಅದ್ರ ಬಗ್ಗೆ ನಾವು ಹೆಚ್ಚು ಕಷ್ಟ ಪಡಬೇಕಾಗ್ತದೆ ಆ ಟೈಮ್ನಲ್ಲಿ. ಮತ್ತೆ ಕಷ್ಟಪಟ್ಟಾಗ ಸುಖ ಸಿಗುದು. ಹೌದು. ಮನೆಯಾಗ ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ತಾರೆ? ನಮ್ಮ ಮನೆಯವರು ಇದಾರೆ. ಕೊಲಗಳಿಗೆ ರೆಡಿ ಹೋಗ್ಬೇಕಾದ್ರೆ ಸಕ್ಕರೆ ಬೇಕಾದ್ರೆ ರೆಡಿ ಮಾಡಿಕೊಡುದು, ಇಂಥೆಲ್ಲ ಅವರು ರೆಡಿ ಮಾಡಿಕೊಡ್ತಾರೆ. ಮಾರಾಟ ಮಾಡೋದಿಲ್ಲ ನೀವು? ಈ ಜಂತುಪವನಲ್ಲಿ ನಮ್ಮಲ್ಲಿ ಕೇಳಿದ ಇವರೆಲ್ಲ ರೈತರಿಗೆಲ್ಲ ಕೊಡ್ತೇವೆ. ಬೆಂಗಳೂರಿನಲ್ಲಿ ನಮ್ಮ ಪಡಿಸಿದವರು ಇರ್ತಾರೆ, ಬಂದಾಗ ಇಂಥ ಬಾಟ್ಲಿ ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೇವೆ. ಕೆಲ ಜನಗೆ ಫೋನ್ ಮಾಡಿ ನಾವು ಕೊರಿಯರ್ ಮಾಡ್ಕೊಳ್ತೇವೆ, ಈಗೆಲ್ಲ ಮಾಡ್ತಾ ಇರ್ತೇವೆ. ಅದೇ ನಾವೇ ಅಧಿಕೃತವಾಗಿ ಬ್ರ್ಯಾಂಡ್ ಮಾಡಿ ಆ ಟೈಪ್ ಅಲ್ಲಿ ಮಾರಾಟ ಮಾಡಿಲ್ಲ. ಹಂಗ್ ಬೇಕಾಗಿಲ್ಲ, ಹಂಗ್ ಬೇಕಾಗಿ ನಮ್ಗೆ ಮಾರಾಟ ಆಗ್ತಾ ಉಂಟು, ಹಾಗಾಗಿ ನಾವು ಮಾಡಿಲ್ಲ. ಕೆಲವೊಂದಿಷ್ಟು ಜನ ರೈತರು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಾರೆ. ಮಾಡ್ತಾ ಇದ್ದಾರೆ, ಯಾಕಂದ್ರೆ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ, ಕೆಲವರು ಕಂಪ್ಲೇನ್ ಮಾಡ್ತಾ ಇದ್ದಾರೆ, ನಮ್ಗಿಂತ ಕಮ್ಮಿ ರೇಟ್ ಕೊಡ್ತಾ ಇದಾರೆ. ಅದು ಕ್ವಾಲಿಟಿ ನಾವು ಅವ್ರ ಬಗ್ಗೆ ಹೇಳುದಿಲ್ಲ, ಕ್ವಾಲಿಟಿ ಅವ್ರಿಗಿಂತ ಒಳ್ಳೆ ಕ್ವಾಲಿಟಿ ತುಪ್ಪವನ್ನು ನಾವು ಕೊಡ್ತೇವೆ ಒರಿಜಿನಲ್ ಆಗಿ. ಹೇಗೆ ಅದು ಒಳ್ಳೆ ಕ್ವಾಲಿಟಿ? ಈ ನಮ್ಗೆ ಇಲ್ಲಿ ನೀವು ಸದ್ಯದಲ್ಲಿ ನೋಡಿರ್ಬೋದು, ಟಿವಿ ಎಲ್ಲ ಬಂದಿತ್ತು, ಚೆನ್ನೈ ಸಕ್ಕರೆ ಬೇಕಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಒಳ್ಳೊಳ್ಳೆ ಕಂಪನಿ ಎಲ್ಲ ಬಂದಿದೆ. ಅದ್ರ ಬಗ್ಗೆ ನಾವು ಮತ್ತೊಬ್ಬರ ಬಗ್ಗೆ ನಾವು ಹೇಳುದಿಲ್ಲ, ನಾವು ಒಳ್ಳೆ ಕ್ವಾಲಿಟಿ ಕೊಡ್ತೇವೆ ಅಂತ ನಾವು ಹೇಳುದು ಅಷ್ಟೇ. ಅನೇಕ ಮಲ್ಟಿ ನ್ಯಾಷನಲ್ ಕಂಪನಿಗಳು ಕೂಡ ಜೇನು ತುಪ್ಪವನ್ನು ಮಾರಾಟ ಮಾಡ್ತವೆ. ಅದೇ ಅದು ಹೇಳಿಲ್ಲ, ನೀವು ಟಿವಿಯಲ್ಲಿ ಬಂದು ಅದ್ರ ಬಗ್ಗೆ ಸಕ್ಕರೆ ಬೇಕಾಗಿ ಮಾಡಿ ಮಾಡ್ತೇವೆ ಅಂತ ಟಿವಿ ಎಲ್ಲ ಬಂದಿತ್ತು. ಅಲ್ಲಿ ಹೆಂಗ ಕಂಡು ಹಿಡಿಯುದು ಗ್ರಾಹಕರು? ಅದನ್ನ ಗ್ರಾಹಕರು ಕಂಡು ಹಿಡಿಯುದು ಕಷ್ಟ ಆಗ್ತದೆ, ಸಾಮಾನ್ಯ ಜನ ಕಂಡು ಹಿಡಿಯುದು ಕಷ್ಟ. ಲ್ಯಾಬ್ ಟೆಸ್ಟ್ ಮಾಡ್ತದೆ, ಮಷಿನ್ ಸರಿ ಇದ್ರು ಮನುಷ್ಯ ಸರಿ ಇರ್ಬೇಕು. ಹಾಗಾಗಿದೆ, ಈಗ ಜೇನುತುಪ್ಪ ಒಂದು ನೀರಲ್ಲಿ ಹಾಕಿದ್ರೆ ಸರಿಯಾಗಿ ಕೆಳ ಕೂರ್ತದೆ, ಅದೊಂದು ಮತ್ತೆ ದೀಪ ಹಚ್ಚಿದ್ರೆ ಸಕ್ಕರೆ ಬೇಕಾಗಿ ಚರ್ಚೆ ಉಡ್ತದೆ, ಹೀಗಾಗಿ ಸರಿ ಉಡಿತದೆ ಅಂತೆಲ್ಲ ಒಂದು ಉಂಟು. ನಾವು ಕಡ್ಡಿ ಪಟ್ಟಣದ ಕಡ್ಡಿ ಇರುತ್ತಲ್ಲ, ಅದನ್ನ ಹಾಕಿದ್ರೆ ಅದು ಕೊರದ್ರು ಬೆಂಕಿ ಹತ್ತಲ್ಲ, ಹಾಗೆಲ್ಲ ಹೇಳ್ತಾರೆ. ಅದೇ ಎಲ್ಲ ಪ್ರತಿಯೊಬ್ಬರು ಅದನ್ನ ಟೆಸ್ಟ್ ಮಾಡಿ ತಗೊಳ್ಳೋದು ಕಷ್ಟ ಆಗ್ತದೆ. ಅದು ಯಾರು ನಂಬಿಕೆ ಇದ್ದಾರೆ ಅವ್ರ ಗ್ರಾಹಕರು ತಗೊಳ್ತಾರೆ ಒಳ್ಳೆ ತುಪ್ಪ ಬೇಕಾದ್ರು. ಮತ್ತೆ ಅದು ಮೇಣ ಇರುತ್ತಲ್ಲ, ಮೇಣದ್ದು ಒಂದು ಕೈಗಾರಿಕೆ ಆಗಿದೆ. ಮೇಣದ ಕೈಗಾರಿಕೆ, ಯಾಕಂದ್ರೆ ನಮ್ಮ ಜೇನು ತುಡುಗಿ ಪೆಟ್ಟಿಗೆಯಿಂದ ಮೇಣ ಸಿಗೋದು ಬಹಳ ಕಮ್ಮಿ, ಯಾಕಂದ್ರೆ ನಾವು ಏರಿಯನ್ನ ಕಟ್ ಮಾಡಿರುವುದಿಲ್ಲ, ಅಲ್ಲಿ ಕೆತ್ತಿ ನಮ್ಮ ಮಿಷನ್ ಹಾಕಿ ತುಪ್ಪ ತೆಗೆಯೋದ್ರಿಂದ ಅದರಿಂದ ಮೇಣ ಬಹಳ ಕಮ್ಮಿ ಬರ್ತದೆ. ನಾವು ಇಲ್ಲಿ ಹೆಜ್ಜೆನ ಮೇಣ ಒಂದು ತಗೊಂಡು ಅದು ವ್ಯಾಕ್ಸೀಟ್ ಅಂತ ಬೇಕಾಗ್ತದೆ, ಅದನ್ನು ಕಟ್ಟುವುದರಿಂದ ಏರಿ ಲಘು ಬರ್ತದೆ ಪೆಟ್ಟಿಗೆಯಲ್ಲಿ. ಹಾಗೆ ನಾವು ವ್ಯಾಕ್ಸೀಟ್ ಅನ್ನು ನಾವೇ ಈಗ ಮೊದಲು ನಾವು ಹೊರಗಡೆಯಿಂದ ತರ್ತಾ ಇದ್ವಿ, ಈಗ ನಾವೇ ಮಿಷನ್ ತಗೊಂಡು ನಾವೇ ಮಾಡ್ತಾ ಇದ್ದೇವೆ. ಈಗ ಮಷಿನ್ ತಗೊಂಡ್ರೆ ಪಂಜಾಬಿಂದ ತಗೊಂಡು ಇಲ್ಲೇ ನಾವು ಮಿಷನ್ ನಾವೇ ರೆಡಿ ಮಾಡ್ತಾ ಇದ್ದೇವೆ. ವ್ಯಾಕ್ಸ್ ಎಲ್ಲಿ ಸಿಗುತ್ತೆ ನಿಮಗೆ? ವ್ಯಾಕ್ಸೀಟ್ ಎಲ್ಲ ಹೆಜ್ಜೆನೆಲ್ಲ ನಮ್ಗೆ ಎಲ್ಲ ಕಡೆ ಬಹಳ ಹೆಜ್ಜೆ ಉಂಟು. ಹೆಜ್ಜೆನ ಕೊಯ್ಯುವುದರಿಂದ ಮೇಣವನ್ನು ಸಂಗ್ರಹಣ ಮಾಡಿ ಅದನ್ನು ಫಿಲ್ಟರ್ ಮಾಡಿ ನಮ್ಮ ವ್ಯಾಕ್ಸೀನ್ ಮಾಡ್ತಾ ಇದ್ವಿ. ಈಗ ನೀವು ತುಡುವೆ ಜೇನಿಂದು ಜೇನ್ ಕಟಾವು ಮಾಡಿದ ನಂತರ ಅಲ್ಲಿ ಸಿಗುವಂತ ಮೇಣ ಅದನ್ನೆಲ್ಲ ಬಳಸ್ಕೊಳ್ತೇವೆ. ಅದನ್ನೇ ಬಹಳ ಅತ್ಯಲ್ಪ, ಅದರಿಂದ ಹೆಚ್ಚಿಗೆ ಮೇಣ ಸಿಗುದಿಲ್ಲ, ಯಾಕಂದ್ರೆ ನಾವು ಏರಿಯನ್ನು ಕಟ್ ಮಾಡೋದಿರುವುದಿಲ್ಲ, ಸ್ವಲ್ಪ ಕೆತ್ತಿದ ಮಿಷನ್ ಹಾಕಿ ಹಾಕೋದ್ರಿಂದ ಅದರಿಂದ ಮೇಣ ಬಹಳ ಸಿಗುದಿಲ್ಲ. ಈ ವ್ಯಾಗ್ ಸೀಟ್ ಹಾಕಿ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ಅನುಕೂಲ ಏನು? ಅನುಕೂಲ ಯಾಕಂದ್ರೆ ಅವರೇಗಿದ್ದ ಏರಿ ಕಟ್ಟೋದಾದ್ರೆ ಲೇಟ್ ಆಗ್ತದೆ, ವ್ಯಾಕ್ಸೀಟ್ ಕೊಡೋದ್ರಿಂದ ಅವ್ರು ಲಘು ಕೊಡ್ತದೆ, ಮತ್ತೆ ಮಿಷನ್ ಲಾಕ್ ತೆಗೆಯೋದ್ರಿಂದ ವ್ಯಾಕ್ಸೀಟ್ ಕಟ್ಟಿದ್ರೆ ಸ್ಟ್ರೇಟ್ ಆಗಿ ಕಟ್ಟದೆ, ಅವರಿಗಿದ್ದ ಕಟ್ಟಿದ್ರೆ ಅಂಕಡೊಂಗ್ ಕಟ್ಟಿದ್ರೆ ಅಲ್ಲಿ ಮಿಷನ್ ಲಾಕ್ ತುಪ್ಪ ತೆಗೆಯೋದು ಕಷ್ಟ ಆಗ್ತದೆ. ಮತ್ತೆ ಅದು ಶ್ರಮ ಬಹಳ ತಗೊಂತೀಟ್. ಯಾಕೆ 1 ಕೆಜಿ ಮೇಣ ಮಾಡ್ಲಿಕ್ಕೆ ಅವ್ರಿಗೆ 15 ಕೆಜಿ ತುಪ್ಪ ತಿನ್ಬೇಕಂತೆ, ಹಾಗೆ ಹೇಳ್ತಾರೆ. ಅಷ್ಟೊಂದು ಪ್ರಮಾಣ ನಾವು ವ್ಯಾಕ್ಸೀಟ್ ಕಟ್ಟೋದ್ರಿಂದ ಉಳಿತದೆ ಅವರಿಗೆ. ಮತ್ತೆ ಆಫ್ ಸೀಸನ್ ಒಳಗೆ ಹುಳುಗಳ ಕಾಳಜಿ ಹೇಗೆ ಮಾಡುದು? ಅವರಿಗೆ ಸಕ್ಕರೆ ಬೇಕ, ಸಕ್ಕರೆ ಬೇಕ ಕೊಡ್ತಾಯಿವೆ, ಯಾಕೆ ನಮ್ಮಲ್ಲಿ ಆಕ್ಸಿಜನ್ ಇರೋದ್ರಿಂದ ನಾವು ಕಲ್ಗಡೆ ಸಾಗಿಟ್ಟಿದ್ದೇವೆ. ಈಗ ನಮ್ಮಲ್ಲಿ ಯಲ್ಲಾಪುರ ಸುತ್ತಮುತ್ತಿಗೆ ಬಹಳ ಮಳೆ, ಯಾವ್ದು ಪರಾಗ ಕಮ್ಮಿ, ಇಲ್ಲಿ ನಾವು ಕಲ್ಗಡೆ ಸಾಗಿಟ್ಟಿದಾಗ ಅಲ್ಲಿ ಜೋಳ ಸೋಯಾಬೇನ್ ಬೆಳೆಯೋದ್ರಿಂದ ಅಲ್ಲಿ ಅವರಿಗೆ ಆಕ್ಸಿಜನ್ ಅನಿಸುದಿಲ್ಲ. ಅಲ್ಲಿ ಎಲ್ಲಿಗೂ ಸಕ್ಕರೆ ಬೇಕ ಕೊಡ್ತಾ ಇರ್ತೇವೆ, ಗೂಡನ್ನು ಮಲ್ಟಿಪ್ಲೈ ಮಾಡುವ ಸಲುವಾಗಿ ಸಕ್ಕರೆ ಬೇಕ ಕೊಡ್ಬೇಕು ಆಕ್ಸಿಜನ್ ಅಲ್ಲಿ ಅಷ್ಟೇ. ನಮ್ಮಂತೆ ಲಾಸ್ಟ್ ಮೇ ಎಂಡಿಗೆ ತುಪ್ಪವನ್ನು ತೆಗೆದು ಬಿಟ್ರೆ ಅವ್ರು 2 ತಿಂಗಳ ಆ ತುಪ್ಪವನ್ನು ತಿಂತಾ ಇರ್ತೇವೆ. ಅವರಿಗೆ ನಾವು ತುಪ್ಪ ತೆಗೆದ್ರೆ ಮತ್ತೆ ಸಕ್ಕರೆ ಬೇಕ ಕೊಡ್ಲಿಕ್ಕೆ ಬೇಕಾಗ್ತದೆ. ಅಲ್ಲೇ ತುಪ್ಪ ಬಿಡೋದು ಚಲೋ ಇಲ್ಲ, ಅಲ್ಲಿ ಕಲ್ಗಡೆ ಸೈಡ್ ತುಪ್ಪ ಆಗುದಿಲ್ಲ, ಪರಾಗ ಸಿಕ್ಕುವುದರಿಂದ ಅವರಿಗೆ ಆಹಾರ ಸಿಗ್ತದೆ ಅಷ್ಟೇ, ಬಿಟ್ಟರೆ ತುಪ್ಪದ ಪ್ರಮಾಣ ಕಮ್ಮಿ. ನಮ್ಮ ಈ ತುಪ್ಪ ಇಲ್ಲೂ ಆಗುದಿಲ್ಲ. ಕಾರಣ ಏನು? ಯಾಕಂದ್ರೆ ಅಲ್ಲಿ ಅದು ಬೆಳೆ ಸೋಯಾಬೀನ್ ಜೋಳ ಇಂತರಿಂದ ತುಪ್ಪ ಕಮ್ಮಿ ಅವರಿಗೆ ಸಿಕ್ಕುದು. ಮಕರಂದ ಪರಾಗ ಸಿಗ್ತದೆ, ಮಕರಂದ ಕಮ್ಮಿ. ಇಲ್ಲಿ ನಮ್ಮಲ್ಲಿ ಆದ್ರೆ ಇಲ್ಲಿ ಮಾರ್ಚ್ ಅಡಿಕೆ ಹೂಗು, ಡಿಸೆಂಬರ್ ನಾವು ಅಡಿಕೆ ಹೂ ಆಗ್ತದೆ. ಇನ್ನು ಮಾರ್ಚ್ ಏಪ್ರಿಲ್ ಮೇಲೆ ಬೆಟ್ಟಲ್ಲಿ ಎಲ್ಲಾ ಗಿಡಗಳಿಗೂ ಹೂಗು ಚಿಗುರುದ್ರಿಂದ ಇಲ್ಲಿ ಒಳ್ಳೆ ತುಪ್ಪ ಸಿಗ್ತದೆ. ಪರಾಗಕ್ಕೂ ಮಕರಂದಕ್ಕೂ ಏನು ವ್ಯತ್ಯಾಸ? ಪರಾಗ ಅಂದ್ರೆ ರೀತಿ ಅವರು ಕಾಲಲ್ಲಿ ಹಿಡ್ಕೊಂಡ್ ಬರ್ತವೆ, ಅದು ಪರಾಗ. ಮಕರಂದ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣುದಿಲ್ಲ, ಅವರು ತಿದ್ದುಕೊಂಡು ಬರ್ತೇವೆ. ಇಲ್ಲಿ ಬಂದು ಜೇನನ್ನು ಮಾಡ್ತೇವೆ, ಜೇನನ್ನು ಮಾಡ್ತೇವೆ. ಒಟ್ಟಾರೆ ಈ ಜೇನು ಸಾಕಾಣಿಕೆ ನಿಮಗೆ ಪ್ರತಿ ವರ್ಷ ಒಂದ್ ರೀತಿಯಿಂದ ಮೇಲೆ ಎತ್ಕೋಂತ ಬಂದಿದೆ. ಯಾಕಂದ್ರೆ ಅದನ್ನ ಉಪಕಸಬಾಗಿ ಅದನ್ನ ನಾವು ಏನ್ ಮಾಡಬಹುದು. ಮತ್ತೆ ನೀವು ಕೂಡ ಅದಕ್ಕೊಂದು ಕೈಗಾರಿಕೆ ಯಾವ ರೀತಿಯಾಗಿ ಮಾಡಬಹುದು, ಇದೊಂದು ಸಣ್ಣ ಪ್ರಮಾಣದಲ್ಲಿ ಅನ್ನೋದು ಕೂಡ ಸರಿಯಾಗಿ ತಿಳ್ಕೊಂಡು ಮಾಡ್ತಾ ಇದ್ರೆ ಅದು ನಿಮ್ಗೆ ಆರ್ಥಿಕವಾಗಿ ಬಲ ತಂದಿದೆ. ಒಟ್ಟಾರೆ ಏನ್ ಅನ್ಸುತ್ತೆ ತೋಟಗಾರಿಕೆ ಜೇನು ಸಾಕಾಣಿಕೆ? ನಮ್ಗೆ ಅದರಿಂದ ತೃಪ್ತಿ ಉಂಟು, ಒಳ್ಳೆ ನಡೀತಾ ಉಂಟು. ಮತ್ತೆ ಪರಾಗಸ್ಪರ್ಶ ಮಾಡೋದ್ರಿಂದ ಬರೀ ನಿಮ್ ತೋಟದ ಎಲ್ಲ ಕಡೆ ಹೋಗುತ್ತೆ ಅಡಿಕೆ, ಮತ್ತೆ ಉಳಿದ ಗಿಡ ಪರಾಗಸ್ಪರ್ಶ ಮಾಡೋದ್ರಿಂದ ಬೆಳೆಗಳೆಲ್ಲ ಹೆಚ್ಚಾಗ್ತದೆ. ಬಯಸಿ ಮೇಲೆ ಕೂಡ ನಾವು ಕೊಡ್ತೇವೆ, ಅಲ್ಲಿ ನಮ್ಮಲ್ಲಷ್ಟು ಮಕರಂದ ಸಿಕ್ಕುದಿಲ್ಲ, ಹಾಗೆ ತುಪ್ಪ ಕಮ್ಮಿ ಅಲ್ಲಿ. ಆದ್ರೆ ಗಿಡಗಳಿಗೆ ಪರಾಗಸ್ಪರ್ಶ ಮಾಡೋ ಸಲುವಾಗಿ ತುಡಗಾರಿಕೆ ಅವರಿಗೆ ಜೇನು ಬಿಡಜೇನು ಕೊಡ್ತಾರೆ. ಯಾಕಂದ್ರೆ ಬಿಜಾಪುರ ರಾಜ್ಯ ಕಡೆ ತುಪ್ಪ ಅಷ್ಟು ಆಗುದಿಲ್ಲ, ಹಾಗೆ ಅಲ್ಲಿ ಪರಾಗಸ್ಪರ್ಶ ಸಲುವಾಗಿ ಅವರು ಗೂಡನ್ನು ಕೊಡುದು ರೈತರಿಗೆ. ಶ್ರಮ ಆಗುತ್ತೆ ಸಾಕುದು ಅದೆಲ್ಲ? ಡೈಲಿ ನೋಡ್ತಾ ಇರ್ಬೇಕಂತ ಹೇಳಿಲ್ಲ, ವಾರಕ್ಕೊಮ್ಮೆ 15 ದಿನ ಸ್ವಲ್ಪ ನೋಡ್ತಾ ಇರಬೇಕು. ಏರಿ ಹಂಚಿಗೆ ಇದ್ದ ಏರಿಯನ್ನು ಕಪ್ಪಾಗ್ತದೆ, ಅಂತ ಕಪ್ಪಾದ ಏರಿಗನ್ನು ಕಟ್ ಮಾಡಿ ಮೊದಲು ಕೊಟ್ಟು ಕಪ್ಪಾದ ಏರಿಗಳಿಗೆ ಹುಳ ಆಗ್ತದೆ. ಹುಳ ಇಡೀ ಗೂಡಿಗೆ ಹುಳ ಆಗ್ಬಿಟ್ರೆ ಗೂಡು ಗೂಡು ಹೋಗ್ಬಿಡ್ತದೆ. ಕಪ್ಪಾದ ಏರಿಗಳನ್ನು ಕಟ್ ಮಾಡಿ ಹೊಸ ಏರಿಗಳನ್ನು ಬೆಳೆಸುವಾಗ ನೋಡ್ತಾ ಇರಬೇಕು ಸ್ವಲ್ಪ. ಅವಾಗ ಏನು ಹುಳಕ್ಕೆ ತೊಂದರೆ ಆಗಲ್ಲ, ಈಗ ಏನು ತೊಂದರೆ ಆಗಲ್ಲ. ಕಪ್ಪಾದ ಏರಿಯನ್ನು ಕಟ್ ಮಾಡೋದ್ರಿಂದ ಏನು ಹುಳಿಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಕಪ್ಪಾದ ಏರಿಗಳಲ್ಲಿ ರಾಣಿ ಮರಿ ಆಗುದಿಲ್ಲ. ನಾವು ರಾಣಿ ಹೆಚ್ಚು ಹುಳ ಹೆಚ್ಚು ಬೆಳೆಸಬೇಕಾದ್ರೆ ಕಪ್ಪಾದ ಏರಿಯನ್ನು ಕಟ್ ಮಾಡ್ಲಿಕ್ಕೆ ಬೇಕು. ಅದಕ್ಕೆ ಪರಿಕರಗಳು ಬೇರೆನಾ ಇರ್ಬೇಕಾ? ಏನು ಸಾಕಾಣಿ ಕಟ್ ಮಾಡುದು ಮಾಡಿದ್ರೆ ಸಣ್ಣ ಸಾಮಾನ್ಯ ಉಪಯೋಗ ಚಾಕು. ತುಪ್ಪ ತೆಗಲಿಕ್ಕೆ ಒಂದು ಮಿಷನ್ ಇರ್ತದೆ ಅಷ್ಟೇ, ಅದು ಕೈಯಲ್ಲೇ ತಿರ್ತದೆ, ದೊಡ್ಡ ಕರೆಂಟ್ ಇಂದ ನಡೆಯುವಂತ ದೊಡ್ಡ ಮಿಷನ್ ಏನಲ್ಲ. ಹಾಗಾಗಿ ಅದನ್ನ ಜೇನು ತೆಗೆದ ನಂತರ ಅದನ್ನ ಕಾಸಬೇಕು, ಪ್ಯಾಕ್ ಮಾಡಬೇಕು. ನಾವೇನು ಈ ತುಡಿ ತುಪ್ಪ ಜೇನಿನ ಹಜ್ಜೆಯಿಂದಾಗೆ ಹುಳಿ ಬರುದು ಕಮ್ಮಿ. ಯಾಕಂದ್ರೆ ನಾವು ಇಲ್ಲಿ ಕೈಯಲ್ಲಿ ಹಿಂಡುವುದು ಅಂತ ಏನು ಯಾವ್ದು ಇರುದಿಲ್ಲ, ಅಲ್ಲಿ ಮಿಷನ್ ಆಗಿ ತೆಗೆದ್ರಿಂದ ಅದನ್ನು ಕಾಸು ಅವಶ್ಯಕತೆ ಏನಿಲ್ಲ. ಕೈನಿಂದ ಹಿಂಡಿದ್ರಕ್ಕೂ ತಾನಾಗಿ ಸೋಸೋದಕ್ಕೂ ಏನ್ ವ್ಯತ್ಯಾಸ? ಕೈಲಿ ಹಿಂಡಿದಾಗ ಅದನ್ನು ರಟ್ಟ ಎಲ್ಲ ಹಿಂಡಿ ಮಾಡ್ತೇವೆ, ಸೋಸಿದಾಗ ಹುಳ ಒಂದೇ ತುಪ್ಪ ಒಂದೇ ಬಿಡ್ತದೆ, ರಟ್ಟ ಹಾಗೆ ಇರ್ತದೆ. ರಟ್ಟ ನಾವು ಹಾಗೆ ಇಟ್ಟಾಗ ಆಗ ತುಡಿಯುವರಿಗೆ ಮತ್ತೆ ತುಪ್ಪ ಸಂಗ್ರಹಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಲಘು. ನಾವು ಈ ಹಿಂಡಿ ಬಿಟ್ಟಿದ್ರೆ ಮತ್ತೆ ಅವ್ರಿಗೆ ಹೊತ್ತಾಗಿ ಏರಿ ಕಟ್ಟಿ ಮತ್ತೆ ತುಪ್ಪ ಸಂಗ್ರಹಣೆ ಮಾಡ್ಲಿಕ್ಕೆ ಲೇಟ್ ಆಗ್ತದೆ. ಹಾಗಾಗಿ ನಾವು 12 ದಿವಸದಿಂದ 15 ದಿವಸಕ್ಕೆ ತುಂಬಾ ತುಪ್ಪ ತೆಗಿಬಹುದು ಮಿಷನ್ ಅಲ್ಲಿ ತೆಗೆದಾಗ. ಈ ನಾವು ಪೂರ್ತಿ ಏರಿ ಕಟ್ ಮಾಡ್ತೇವೆ ಅವ್ರಿಗೆ ಬೆಳೆಸಲಿ ತಿಂಗಳು ಕಟ್ಟಲೇಬೇಕು, ಮತ್ತೆ ಹೊತ್ತಾಗಿ ಏರಿ ಕಟ್ಟಿ ಬೆಳೆಸಲಿಕ್ಕೆ. ಜೇನು ಹುಳುಗಳ ಹೋಗುದು ಬರುವುದು ಅದರ ಹಾವ ಭಾವ ಮತ್ತೆ ಅದ್ರ ಜೊತೆ ನಿಮ್ಗೆ ಏನೇನು ಮಾತಾಡಬಹುದು ಅದರ ಸಂಭಾಷಣೆ ನಿಮ್ಗೆ ಅರ್ಥ ಆಗುತ್ತೆ? ಅದೆಲ್ಲ ಏನು ಅರ್ಥ ಆಗುದಿಲ್ಲ, ಯಾಕಂದ್ರೆ ಅವ್ರನ್ನ ಆಹಾರ ಸಿಕ್ಕಿದಾಗ ಅವ್ರಲ್ಲಿ ಬಂದು ನೃತ್ಯ ಮಾಡ್ತವೆ ಎಲ್ಲಿ ಉಂಟು ಅಂತ ಎಲ್ಲ ಹೇಳ್ತಾರೆ. ನಮ್ಗೆ ಅದ್ರದ ಬಗ್ಗೆ ಅಷ್ಟೊಂದು ಗೊತ್ತಾಗುದಿಲ್ಲ, ನೋಡಕ್ಕಾಗಲ್ಲ. ಅವ್ರ ತಮ್ಮದೇ ಅಂತ ಭಾಷೆ ಇರುತ್ತೆ, ಅವ್ರದೇ ಒಂದು ಭಾಷೆ ಇರ್ತದೆ, ಅದೇ ನಮ್ಗೇನು ಅಷ್ಟು ಗೊತ್ತಾಗುದಿಲ್ಲ. ಹಾಗಾಗಿ ನಾವು ಯಾವ್ದೇ ಒಂದು ಪ್ರಾಣಿ ಸಾಕಿದಾಗ ಬಹಳ ಭಾವನಾತ್ಮಕವಾಗಿ ಅದರ ಮೇಲೆ ಒಂದು ಪ್ರೀತಿ ಬಂದ್ಬಿಡುತ್ತೆ. ನಿಮ್ಗೂ ಹಂಗ ಬಂದಿದೆಯಾ? ಭಾವನಾತ್ಮಕ ಸಂಬಂಧ ನಮ್ಗೆ ಜೇನಿನ ನಮಗೆ ಮೊದಲಿಂದ ಉಂಟು. ಈಗ ಒಳ್ಳೇದು ತಿಮ್ಮಣ್ಣ ಭಟ್ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಜೇನು ಸಾಕಾಣಿಕೆ ಕುರಿತು. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಮತ್ತು ಜೇನು ಸಾಕಾಣಿಕೆ ಕುರಿತು ಡೋಣ್ಗಾರ್ ಯಲ್ಲಾಪುರದ ತಿಮ್ಮಣ್ಣ ವಿಶ್ವೇಶ್ವರ್ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು HB ರಾಮಡಗಿ. ಇನ್ನು ಮುಂದೆ ಕೇಳಿ ಸಾವಯವ ಕೃಷಿ ಕುರಿತು ವಿಲಾಸ್ ಎಸ್ ಕಾಂಬ್ಳೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು HB ರಾಮಡಗಿ. ವಿಲಾಸ್ ಶಿವಪ್ಪ ಕಾಂಬಳೆ ಅವರಿದ್ದಾರೆ, ಮೌಳಿಂಗೆ ಗ್ರಾಮದವರು. ಅವರು ಏನೇನ್ ಮಾಡಿದಾರೆ ಕೇಳೋಣ. ನಮಸ್ಕಾರ ವಿಲಾಸ್. ನಮಸ್ಕಾರ. ಹೆಸರು ಬಹಳ ಚಂದ ಐತಿ, ವಿಲಾಸ್ ಅಂತ. ತಂದೆ ತಾಯಿ ಇಟ್ಟಿದ್ದಲ್ರಿ ಅದ್ರ ಅಂದ್ರೆ ನಿಮ್ ತಂದೆ ತಾಯಿ ಓದಿದ್ರ? ಹೇಗೆ? ಇಲ್ಲಿಲ್ರಿ, ಅವ್ರು ಓದಿಲ್ರಿ. ನಾವ ಏನೋ ಒಂದ್ ಸ್ವಲ್ಪ ಕಲ್ತಿದ್ವಿ, ಒಂದ್ ಪಿ ಸೆಕೆಂಡ್ ಇಯರ್ ಮಟ್ಟ ಕಲ್ತಿದ್ವಿ. ಹಿಂಗಾಗಿ ಮತ್ತೆ ಈಗ ನಮ್ದು ಜಮೀನ್ದ ಅಭಿವೃದ್ಧಿ ಆಗೋದು ಅವರಲ್ಲಿ ಕುಂಠಿತ ಆಗಿದ್ದ ನಮ್ ಕೈಯಾಗಿ ಬಂದು ಈಗ ಸುಧಾರಣೆ ಆಗ್ತಾ ಬರೋದು. ವಿಲಾಸ್ ಅಂತ ಹೆಸರು ಹೇಳ್ಬೇಕಂದ್ರ ಒಂದ್ ತಿಳುವಳಿಕೆ ಇರಬೇಕು, ಅಥವಾ ಒಂದ್ ಎಕ್ಸ್ಪೋಸರ್ ಇರ್ಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಶಿವಪ್ಪ, ಯಲ್ಲಪ್ಪ, ಮಲ್ಲಪ್ಪ ಇವ ಇರ್ತಿದ್ವು ಹೆಸರು. ಹೌದೌದು. ನಮ್ದು ಏನಾಗಿತ್ತು, ಮೊದಲು ನಮ್ದು ಹೆಸರು ಇಟ್ಟಿದ್ದ ಅಶೋಕ್ ಅಂತ ಇಟ್ಟಿದ್ರು. ಅದೇನೋ ನಮ್ ದೊಡ್ಡಮ್ಮ ಮತ್ತೆ ಅದನ್ನ ಚೇಂಜ್ ಮಾಡಿ ವಿಲಾಸ್ ಅಂತ ಹೆಸರು ಕರ್ಕೊಂಡಿದ್ದಾರೆ. ಅದು ಅವ್ರ ತಿಳುವಳಿಕೆ ಪ್ರಕಾರ ಅಶೋಕ್ ಅನ್ಕೊಳ್ಳೆ ವನವಾಸಕ್ಕೆ ಹೋಗ್ತಾನೋ ಹಂಗ ಹಿಂಗ ಅದ್ ಬೇಡ ಬೇಡ ಅಂತೇಳಿ ಚೇಂಜ್ ಮಾಡಿ ವಿಲಾಸ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಈಗ ವಿಲಾಸಿಯ ನೀವು ವಿಲಾಸ ಅಂದ್ರೆ ವಿಲಾಸಿಯಾಗಿ ಬದುಕುದ ಅಂದ್ರೆ ಆತರ ಏನು ಅಷ್ಟೇ ಸುಖ ಅನು ಇಲ್ರಿ. ಈ ಪೂರ್ತಿ ನಮ್ದು ಈ ಜಮೀನ ಅಭಿವೃದ್ಧಿ ಮಾಡೋದ್ರಾಗ ಇನ್ನೂ ಹೊಂಟೈತ್ರಿ, ಇನ್ನೂ ಅಭಿವೃದ್ಧಿ ಆಗೋದ್ರಾಗ ಹೊಂಟೈತ್ರಿ, ಇನ್ನೂ ಪೂರ್ತಿ ಆಗಿಲ್ರಿ. ಆದ್ರೂ 50% ಮಾತ್ರ ಡೆವಲಪ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ನಮ್ ತಂದೆ ತಾಯಿ ಇರ್ಬೇಕಾದ್ರಿ, ಮೊದಲಿಗೆ ಈ ಜಮೀನು ಒಂದ್ ಕಡೆ ಇರ್ಲಿಲ್ರಿ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಇತ್ತು. ಕಡೆಗೆ ಏನೋ ನಾವು ಸ್ವಲ್ಪ ಬಹಳಷ್ಟು ಹೋರಾಟ ಮಾಡಿ ಸರ್ವೆ ತರಿಸಿ ಅದನ್ನ ಒಂದ್ ಕಡೆ ಮಾಡ್ಕೊಂಡು ಜಮೀನು ತಗೊಂಡು ಅದು ಇದ್ದಿದ್ದನ್ನ ತೆಗ್ಗದಿಬ್ಬ ತೆಗ್ಗದಿಬ್ಬ ಕಾಡ್ ಅಂದ್ಕೊಳ್ಳಿ ಹಂಗಲ್ಲ ಜಂಗಲ್ ಇದ್ದಂಗೆ ಇತ್ತು. ಮರ ಬಡತನ ಪರಿಸ್ಥಿತಿ ಒಳಗೆ ಕೈಲಿಂದ ಮಾಡಿ ಡೆವಲಪ್ಮೆಂಟ್ ಮಾಡಿ ಲೇವಲ್ ಮಾಡಿ ಮಾಡ್ಕೊಂತ ಬಂದು ಇಲ್ಲಿವರೆಗೆ ಲೇವಲ್ ಅಂತೂ ಆಗಿದ್ರೆ ಜಮೀನ್. ಈಗ ಅದನ್ನ ಫಲವತ್ತತೆ ಮಾಡ್ಬೇಕ್ರಿ ಮತ್ತೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದ್ರೊಳಗೆ ಈ ರೀತಿ. ಮತ್ತೆ ಬಡತನ ಪರಿಸ್ಥಿತಿ ಅಂದ್ಕೊಂಡು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ನೀರಿನ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಪಂಪ್ ಸೆಟ್ ತಗೋಬೇಕು ಅಥವಾ ನೀರಿನ ಮೂಲೆ ಹುಡುಕಬೇಕು, ಅದು ಬೋರ್ವೆಲ್ ಹೊಡಿಬೇಕು ಎಲ್ಲ ಇರ್ತೈತ್ರಿ ಕಷ್ಟದಾಗ. ಹಂಗಾಗಿ ಈಗ ಅದನ್ನ ಪೂರ್ತಿ ಡೆವಲಪ್ಮೆಂಟ್ ಆಗೋದಂದ್ರೆ ಬಹಳ ಕಷ್ಟ ಇರ್ತಿದ್ರು ಮನುಷ್ಯ. ಈಗ ನಾವು ನಮ್ ಕೈಯಾಗ ಬಂದ್ಮೇಲೆ ಭೂಮಿ ಸಮತಟ್ಟಾಗಿ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ತಂದೆ ತಾಯಿಗೆ ಸಾಗುವಳಿ ಮಾಡೋದ್ ಬಿಟ್ಟು ನಾವು ಮಾಡಕತ್ತೇ ಸಮತಟ್ಟ ಮಾಡ್ಕೊಂಡಿದ್ದೀವಿ ರೀ. ಒಂದಿಷ್ಟು ಅಡಿಕೆ ತೋಟ ಮಾಡ್ಕೊಂಡಿದ್ವಿ, ತೆಂಗಿನ ತೋಟ ಮಾಡ್ಕೊಂಡಿದ್ವಿ, ಅವು ಫಲವತ್ತೆ ಈಗ ಫಲ ಕೊಡಕ್ ಸ್ಟಾರ್ಟ್ ಆಗಿದ್ರು. ಅಂದ್ರೆ ಡೆವಲಪ್ಮೆಂಟ್ ಆಗುವಂತ ಒಂದು ಸ್ಟೇಜ್ ಈಗ ಬಂದಿವ್ರಿ ನಾವು. ಅದನ್ನ ಈಗ ಕಂಟಿನ್ಯೂ ಮಾಡ್ಕೋತ ಹೊಂಟಿದೇವ್ರಿ. ಸ್ವಲ್ಪ ಅಡಿಕೆ ತೋಟ ಮಾಡಿದ್ವಿ, ಈಗ ಸ್ವಲ್ಪ ಹೆಚ್ಚು ಮಾಡ್ಬೇಕಂತ ಮತ್ತೆ ಡೆವಲಪ್ಮೆಂಟ್ ಮಾಡಿದೀವಿ ಜಮೀನ್. ಅಲ್ಲಿಗೆ ತಯಾರು ಮಾಡಿದವ್ರಿ ಜಮೀನ್ ಮತ್ತೀಗ ಅಡಿಕೆ ತೋಟ ಮಾಡಕ್ಕೆ. ಆಮೇಲೆ ಮತ್ತೆ ತೆಂಗಿನ ತೋಟ ದೊಡ್ಡ ದೂರ ದೂರ ಗಿಡ ಹಚ್ಚಿ ಅದ್ರೊಳಗೆ ಗದ್ದೆ ಮಾಡಿ ಭತ್ತ ಹಾಕಿ ಅದು ಅಂದ್ರೆ ಮಿಶ್ರ ಬೆಳೆ ಅಂತ ಮಾಡ್ತಾರಲ್ಲ, ಆ ಟೈಪ್ ಮಾಡ್ಕೊಂತ ಡೆವಲಪ್ಮೆಂಟ್ ಮಾಡ್ಕೊಂತ ಹೊಂಟಿದ್ರು. ಆದ್ರೂ ಇನ್ನು ಪೂರ್ತಿ ಡೆವಲಪ್ಮೆಂಟ್ ಆಗೋದಕ್ಕೆ ಮತ್ತೆ ಇನ್ನು ಟೈಮ್ ಬೇಕ್ರಿ ನಮ್ಗೆ. ಅಂದ್ರೆ ಕೈಯಾಗ ದುಡ್ಡು ಇಲ್ಲ. ಹಾ, ಕೈಯಾಗ ದುಡ್ಡೇನು ಪ್ರಶ್ನೆ ರೀ. ಲೋನ್ ತಗೊಳಕ್ ಹೋದ್ಕೊಳ್ಳಿ ಅವ್ರು ನಮ್ದು ಇದು ಭತ್ತದ ಪೀಕ ಅದು ಇದು ಹೇಳಿ ಸ್ವಲ್ಪ ಕಡಿಮೆ ದುಡ್ಡು. ಈಗ ಒಂದೂವರೆ ಎಕರೆ ಜಮೀನ್ ಐತ್ರಿ ನಮ್ದು, ಒಂದೂವರೆ ಎಕರೆ ಅಂದ್ಕೊಳ್ಳಿ ಅವ್ರು ಒಂದೇ ಎಕರೆ ಹಿಡ್ಕೊಂಡು 11,000 ರೂಪಾಯಿ ಕೊಡ್ತೀವ್ರಿ, ಅದಕ್ಕಿಂತ ಹೆಚ್ಚು ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬ್ಯಾಂಕಿನಾಗ ಹೋದ್ಕೊಳ್ಳಿ ಮೂಳಂಗಿ ಅವ್ರು ಲೋನ್ ಪೇಡ್ ಮಾಡುದಿಲ್ಲ ಹಂಗೆ. ಅದ್ರ ಮೊದಲಿನ ಅವ್ರು ಅದನ್ನ ಮಾಡಿದಾರೆ, ಈಗಿನವ್ರು ಅದನ್ನ ಮಾಡ್ತಾ ಇಲ್ಲ. ಆದ್ರೂ ಸಹಿತ ಅವ್ರು ನಂಬಾನಿಲ್ಲ ಜನರಿ. ಈಗ ನೋಡ್ರಿ, ಈಗ ನಾವು ಹೋದ ಕೂಡಲೆ ಏ ನಿಮ್ ಮೂಳಂಗಿ ಊರ್ದು ಬಹಳ ನಮ್ದು ಇದು ಐತಿ, ಪೆಂಡಿಂಗ್ ಐತಿ ದುಡ್ಡು ಕೊಡೋದು. ಲೋನ್ ತಗೊಂಡವ್ರೆಲ್ಲ ಕಟಬಾಕಿ ಮಾಡಿದಾರು, ನಮ್ಗೆ ಲೋನ್ ಕೊಡಕ್ ಅವ್ರು ಕಾಡಿಸ್ತಾರೆ ಬಹಳ ಕಿರುಪಿರಿ ಮಾಡ್ತಾರೆ. ಹಿಂಗಾಗಿ ನಂದು ಒಂದು ಉದ್ದೇಶ ಹೇಳ್ಬೇಕಂದ್ರೆ ಲೋನ ಬೇಡ, ಏನೈತಿ ಪರಿಶ್ರಮ ಪಟ್ಟು ಶ್ರಮ ಪಟ್ಟು ಡೆವಲಪ್ಮೆಂಟ್ ಆಗೋನಂತ ವಿಚಾರಕ್ಕೆ ಇಲ್ಲಿ ಮಟ್ಟ ತಗೊಂಡು ಬಂದವ್ರಿ. ಆಮೇಲೆ ಅದರಲ್ಲಿ ಇನ್ನೊಂದೇನ್ರಿ ಅಂದ್ರೆ ನಾವು ಸಾವಯವ ಕೃಷಿ ನಮ್ದು, ಕೆಮಿಕಲ್ಸ್ ಏನು ಯೂಸ್ ಮಾಡೋದಿಲ್ರಿ. ಹಂಗಾಗಿ ಸ್ವಲ್ಪ ಬೆಳೆನೂ ಅಷ್ಟು ಬಹಳ ಇಂಪ್ರೂವ್ ಆಗಿ ಬರೋದಿಲ್ರಿ. ಆದ್ರೆ ನಮ್ಗೆ ತಕ್ಕಂಗೆ ಬರ್ತದ್ರಿ. ಏನಿದ್ರು ನಾವು ಬೆಳಿ ಹೊರಗೆ ಮಾರಾಟ ಮಾಡೋದಕ್ಕಿಂತ ನಮಗೇನ್ ಬೇಕಾದನ್ನ ಬೆಳೆಸ್ಕೊಂಡು ತಿನ್ನುವಂತ ವಿಚಾರಕ್ಕಿದ್ರು. ಏನು ಭತ್ತ ಬೆಳೆಸೋದು, ಕಬ್ಬು ಬೆಳೆಸಬೇಕು, ಮತ್ತು ಬಾಕಿ ತರಕಾರಿನೂ ನಮ್ಗೆ ಮನೆಗೆ ಬೇಕಾಗುವಷ್ಟು ತರಕಾರಿನೂ ಬೆಳೆಸ್ಕೋಬೇಕು. ಇದ್ದದ ಜಮೀನೊಳಗೆ ನಮಗೆ ಏನೇನು ಬೇಕಾದನ್ನ ನಾವು ಬೆಳೆಸ್ಕೊಂಡು ಹೆಚ್ಚಾಗಿದ್ದನ್ನು ಮಾರಾಟ ಮಾಡೋದು ಅಂತ. ಇದು ಅಡಿಕೆ ಅಂತ ಒಂದು ಸ್ವಲ್ಪ ಇದು ವಾಣಿಜ್ಯ ಬೆಳೆ ಆಗ್ತಿದ್ರೆ ಅದನ್ನಷ್ಟು ಮಾರಾಟ ಮಾಡಿದೆವು. ತೆಂಗಿನಕಾಯಿನೂ ಹಚ್ಚಿದವ್ರು ಹೆಚ್ಚಿಗೆ, ಅದನ್ನು ಹೆಚ್ಚಾದ ಮಾರಾಟ ಮಾಡ್ತವ್ರಿ. ಭತ್ತ ನಮ್ಗೆ ಎಷ್ಟು ಬೇಕು ಅಷ್ಟೇ ಬೆಳೆಸ್ಕೊತೀವ್ರಿ. ಅಡಿಗೆ ಕಬ್ಬು ಬೆಳೆಸಿರ್ತೀವ್ರಿ, ಅದು ಸ್ವಲ್ಪ ಬಿಸ್ನೆಸ್ಗೆ ಅದನ್ನು ಘಾನ ಮಾಡಿ ಇಲ್ಲಿ ಹಾಲು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದವ್ರಿ. ಆದ್ರೆ ಹೋದ ವರ್ಷ ನಮ್ದು ಈ ಲಾಕ್ಡೌನ್ ಬಂತಲ್ರಿ, ಹಿಂಗಾಗಿ ಕಬ್ಬು ಮಾರಾಟ ಆಗಲಿಲ್ಲ. 2-3 ತಿಂಗಳು ಇತ್ಲಾಗಿ ಪ್ರವಾಸ ಜನನೂ ಬರೋದು ಬಂದತ್ತು, ಕಬ್ಬಿನ ವ್ಯಾಪಾರನೂ ಬಂದತ್ತು. ಹಿಂಗಾಗಿ ಹೋಯ್ತಿರತ್ತೆ ಈಗ ಮೇಲ್ಗಡೆ ಇರೋದೆಲ್ಲ ಫಡಾನ ಐತ್ರಿ ಈಗ ಸದ್ಯಕ್ಕೆ ಅದು ಕಬ್ಬಿಂದ. ಈಗ ಮತ್ತೆ ಹೊಸದಾಗಿ ಈ ವರ್ಷ ಹೊಸದಾಗಿ ಮಾಡತ್ತವ್ರಿ ಕಬ್ಬು ಬೆಳೆತವು. ಈ ರೀತಿ ಏನ್ ಸರ್ ನಾವು ಬೆಳವಣಿಗೆ ಆಗೋದಕ್ಕೆ ಏನ್ ಸಾಧ್ಯತೆ ಅದನ್ನೆಲ್ಲಾನು ವಿಚಾರ ಮಾಡಿ ಬೆಳವಣಿಗೆ ಮಾಡ್ಕೋತ ಹೊಂಟಿದ್ರು. ಅಂದ್ರೆ ಈ ಸದ್ಯಕ್ಕೆ ನೀರು ಎಲ್ಲಿಂದ ಸಿಗುತ್ತೆ? ಸದ್ಯ ಈಗ ಸದ್ಯ ಒಂದು 2 ವರ್ಷ ಆಯ್ತ್ರಿ ಪಂಪ್ ಸೆಟ್ ನಾವು ನದಿ ಕೂಡಿಸಿದ್ರು, ಅದಕ್ಕಿಂತ 2 ವರ್ಷ ಆಯ್ತ್ರಿ. ಈ ಪಂಪ್ ಸೆಟ್ ಕೂಡಿಸಿದ ಮೇಲೆ ಏನೇನ್ ಬೆಳೆಗಳು ಹೊಸದಾಗಿ ಹಾಕಿದ್ ನೀವು? ಹೊಸದಾಗಿ ಅಂದ್ರೆ ಇಲ್ರಿ, ಈಗ ಹೊಸದಾಗಿ ಹಾಕೋಕ್ಕಿಂತ ಮೊದಲು ನೀರಾವರಿ ಇತ್ತು, ಆದ್ರೆ ಕಡಿಮೆ ಇತ್ತು. ನಮ್ದು ಹೊಲದೊಳಗ ಒಂದು ಬಾವಿ ತಕೊಂಡು ಅದ್ರ ಮಾಡ್ತಿದ್ರಿ, ಸ್ವಲ್ಪ ನೀರು ಇತ್ತು. ಅಷ್ಟಕ್ಕೆ ಬೆಳೆ ಹಾಕಿದ್ರಿ, ಅದ ಒಂದು 50 ಅಡಿಕೆ ಗಿಡ, ಒಂದು 20 ತೆಂಗಿನ ಗಿಡ ಹಾಕಿದ್ರಿ, ಅವಷ್ಟು ಅದ್ರ ಮೇಲೆ ಬೆಳವಣಿಗೆ ಮಾಡಿದ್ರು. ಈಗ ಹೊಸದಾಗಿ ಅದ ಪಂಪ್ ಸೆಟ್ ಹಾಕಿ ಅಲ್ಲಿ ಪಂಪ್ ಸೆಟ್ ಹಾಕಿದ್ರಿ, ನೀರಾವರಿ ಮಾಡಿ ಭತ್ತ ಬೆಳೆಸಿದ್ವು. ಈಗ ಅಡಿಕೆ ತೋಟ ಹೆಚ್ಚು ಮಾಡಕ್ ಪೈಪ್ ಲೈನ್ ಇಲ್ಲಿದ್ದನ್ನ ತಗೊಂಬಂದವ್ರಿ. ಈಗ ಸದ್ಯ ಇಲ್ಲಿ ಮಟ್ಟ ಬಂದಿರಿ, ನಮ್ಮ ಮನಿ ಮಟ್ಟ ಪೈಪ್ ಲೈನ್. ಇನ್ನು ಮುಂದೆ ಹೋಗ್ಬೇಕ್ರಿ ಸದ್ಯ. ಈ ರೀತಿ ನೀವು ಮನಿಗೆ ಸಾಕಾಗುವಷ್ಟು ಬೆಳಿತೀವಿ, ಸ್ವಲ್ಪ ಹೆಚ್ಚಾದ್ರೆ ಮಾರ್ತೀವಿ ಅಂತೇಳಿ ಈ ರೀತಿ ಮಾಡಿದಾಗ ನಿಮ್ಗೆ ಕೈಯಾಗ ದುಡ್ಡು ಕೂಡುದು ಯಾವಾಗ, ನೀವು ಇಂಪ್ರೂವ್ ಮಾಡೋದು ಯಾವಾಗ, ಬ್ಯಾಂಕ್ ಅವರು ಸಾಲ ಕೊಡಲ್ಲ ಅಂತೇಳಿ ಹೇಳ್ತೀರಿ, ಮತ್ತೆ ಹೆಂಗಿದೆಯಲ್ಲ ದುಡ್ಡಿಗಾಗಿ? ಈಗ ಅದೇ ವಾಣಿಜ್ಯ ಬೆಳೆ ಅಂದ್ರೆ ಇದು ಅಡಿಕೆ ಮತ್ತೆ ತೆಂಗು ಮಾಡಿದವಲ್ರಿ, ಇದ್ರೊಳಗೆ ಮ್ಯಾನೇಜ್ಮೆಂಟ್ ಆಗ್ತಿದ್ರು. ಈಗ ಅಡಿಕೆ ನಮ್ಗೆ ಸದ್ಯ 80-1 ಕ್ವಿಂಟಲ್ ತನ ವರ್ಷ, ಈಗ 3 ವರ್ಷ ಆಯ್ತು ಬರೋದಿತ್ತು. ಅದ್ರ ಬರೀ ಒಂದು 20-25 ಗಿಡದ ಬರೋದಿದ್ರು. ಈಗ ಮತ್ತಿನ್ ನೆಕ್ಸ್ಟ್ ಇಯರ್ ಹೆಚ್ಚಾಗ್ತವ್ರಿ ಗಿಡಗಳು, ಅಂದ್ರೆ ಈಗ ಫಲವತ್ತತೆಗೆ ಬಂದವರು ಅಂದ್ರೆ ಸುಮಾರು ಮತ್ತೊಂದು 40 ಗಿಡ ಹೆಚ್ಚಾಗಿದವ್ರಿ. ಅದರಿಂದ ಒಟ್ಟಾರೆ ನಿಮ್ಗೆ ಎಷ್ಟಾಗುತ್ತೆ ದುಡ್ಡು ಎಲ್ಲಾ ಬೆಳೆಗಳಿಂದ? ಹಂಗ ಹೇಳಿದಾಗ ಅಡಿಕೆದೊಂದು 30,000, ತೆಂಗಿನ ಗಿಡದೊಂದು 20,000 ಹಿಂಗ್ ಬರ್ತದ್ರಿ. ಮಾರಾಟ ಮಾಡೋದಂದ್ರೆ ಇಷ್ಟ ರೀ, ನಾವು ಬೆಳಿ ಮಾರಾಟ ಮಾಡೋದಂದ್ರೆ ಅದನ್ನ ಕಬ್ಬು ಹಾಕಿರ್ತೀವ್ರಿ, ಅದೊಂದು ಒಂದು 5-10,000 ರೂಪಾಯಿ ಬರ್ತದ್ರಿ ಅಷ್ಟೇ. ಎಲ್ಲ ಸೇರಿ ಒಂದು 50-60,000 ರೂಪಾಯಿ ಬರ್ತದೆ ಒಂದು ವರ್ಷಕ್ಕಿದು ವಾಣಿಜ್ಯ ಬೆಳೆ. ಆಮೇಲೆ ನಮಗ್ ತಿನ್ನಕ್ ಏನ್ ಬೇಕಾಗಿರ್ತದೆ ಅದನ್ನ ನಾವು ಬೆಳೆಸ್ಕೊತಿರ್ತೀವಿ, ಅದು ಬೆಳಿತಿರ್ತೀವಿ. ಈ ಭತ್ತ ಆಯ್ತು, ತರಕಾರಿ ಆಯ್ತು, ಇದೆಲ್ಲ ನಾವು ಬೆಳೆಸ್ಕೊತೀವ್ರಿ ಈ ತರ ಮಾಡ. ಮತ್ತೆ ಒಂದಿಷ್ಟು ಹೈನುಗಾರಿಕೆ ಮಾಡೋಣ. ಹೈನುಗಾರಿಕೆ ಇದ್ರಿ ನಮ್ಮಲ್ಲಿ, ಆಯ್ತು. ನಮ್ಗ ಒಂದು ಸುಮಾರು ಒಂದು 2 ಆಕಳ 1 ಎಮ್ಮೆ ಐತ್ರಿ. ಒಂದು ಹೋರಿ ಸಾಕಿದ್ವು ಹೂಡೋದಕ್ಕಂತೇಳಿ. ಈಗ ಹೂಡೋದಂತೂ ಬಂದ್ ಮಾಡಿದವ್ರಿ, ಯಾಕಂದ್ರೆ ಒಂದ್ ಸಣ್ಣ ಟ್ರಾಕ್ಟರ್ ತಗೊಂಡಿದ್ವಿ ಇದು ಬೇಕಾಗೋಷ್ಟ. ಟ್ರಾಕ್ಟರ್ ಎಲ್ಲ ಹೊಡಿತು, ಹೂಡೋದು ಎತ್ತ ಹೊಡೋದು ಬಂದ್ ಮಾಡಿದವ್ರಿ. ಜೊತೆಗೆ ಒಂದು ಹೋರಿ ಐತಿ ಮತ್ತೆ ಕರುಗಳು ಒಂದ್ ಎರಡ್ ಮೂರ್ ಅದಾವ್ರಿ. ಈಗ ಸದ್ಯ ಒಂದು ನಮ್ಮ ಮನೆಗಾಗಿ ಒಂದು ಒಂದೂವರೆ ಲೀಟರ್ ಹಾಲು ಮಾರ್ತವ್ರಿ. ಇದಕ್ಕಿಂತ ಮೊದಲು ಹೆಚ್ಚು ಮಾರಿದವ್ರಿ, ಆದ್ರೆ ಈಗೆಲ್ಲ ಕಡಿಮೆ ಆಗಕ್ ಬಂದವ್ರಿಗೆ. ಒಂದ್ ಎಮ್ಮಿ ಹಾಲು ಕೊಡೋದು ಬಂದ್ ಮಾಡೈತಿ, ಅದ ಗಬ್ಬು ಹೋಗಿದ್ರಿ. ಹೈನುಗಾರಿಕೆನೂ ಐತಿ ನಮ್ದು, ಹಂಗ ಒಂದು ಎರಡ್ ಲೀಟರ್ ಹಾಲು ಮಾರ್ತವ್ರಿ. ಕೋಳಿ ಅಂತವೆಲ್ಲ ಕೋಳಿ ನಿಲ್ಸಾಕಿದ್ರಿ, ಒಂದ್ ಸುಮಾರು ಒಂದ್ ಏಳೆಂಟು ಹತ್ತು ಕೋಳಿ ಸದ್ಯ ಅದಾವ್ರಿ. ಹೋದ ವರ್ಷ ಜಾಸ್ತಿ ಇದ್ದು ಈ ವರ್ಷ ಕಡಿಮೆ ಆಗಿದವ್ರಿ. ಈಗ ಮತ್ ಅದು ಬೆಳವಣಿಗೆ ಐತಿ ನಮ್ದು, ಅದು ಚಲತೆ ಇದ್ರಿ. ಹತ್ತು ಹನ್ನೆರಡು ಕೋಳಿ ಇರತ್ತವ್ರ ಹಮೇಶಾ ಇರ್ತಾವ್ರಿ. ಬಹಳ ಜನ 100, 800, 300 ಕೋಳಿ ಈ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಈಗ. ಹೌದು, ಅದನ್ನ ಈಗ ಮಾಡೋದಕ್ಕೆ ವಿಚಾರ ಮಾಡಿದ್ವಿ, ಅದು ಶೆಡ್ ಹಾಕೋದಕ್ಕನ ವಿಚಾರ ಮಾಡಿದ್ವಿ. ಈ ವರ್ಷ ಈಗ ಹೆಚ್ಚು ಮಾಡೋಣ ಅಂತ, ಈಗ ಏನು ಒಂದು ಏಳೆಂಟು ಕೋಳಿ ಇದಾವಲ್ರಿ, ಅವನ್ನೆಲ್ಲಾನು ಒಂದೇ ಸಲ ಕೊಡ್ಸಿ ಒಂದ್ ದೊಡ್ಡ ಶೆಡ್ ಹಾಕಿ ಒಂದು ಕೋಳಿ ಫಾರ್ಮ್ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ನಾಟಿ ಕೋಳಿನ ಮಾಡೋಣ ಅಂತ ಅದನ್ನು ವಿಚಾರ ಹಾಕಿದ್ವಿ. ಈಗ ನೋಡ್ರಿ, 60-70,000 ರೂಪಾಯಿ ನೀವು ವರ್ಷಕ್ಕೆ ದುಡಿದ್ರಿ ಅಂತ ಕೊಡ್ರಿ. ಮನೆಯಲ್ಲಿ ಹಬ್ಬ ಇರುತ್ತೆ, ಹುಣ್ಣಿಮೆ ಇರುತ್ತೆ, ಮದುವೆ ಮುಂಜೆ ಊರು ಹೋಗುದು ಬರುದು ಬಟ್ಟೆ ಬರೆ ಮಕ್ಕಳ ಶಾಲೆ ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ಅಷ್ಟು ಸಾಕಾಗಲ್ಲ ಸರಿಯಾಗಿ. ಅದು ಸಾಲದಲ್ರಿ, ಆದ್ರೂ ಅಷ್ಟ್ರೊಳಗ ಮೇಂಟೈನ್ ಮಾಡ್ಕೊಂಡ ಹೇಳ್ತಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಅಂತ ಲೆಕ್ಕದಲ್ಲಿ ಈಗ ಇಷ್ಟು ಮತ್ತೆ ಇನ್ನೊಂದು ಖರ್ಚು ಏನ್ ಬಂದೈತಿ ನಮ್ದಂದ್ರೆ, ಇಷ್ಟು ಮಟ್ಟ ನಮ್ಮ ಮಕ್ಕಳದ ಖರ್ಚು ಇತ್ತು ಶಾಲೆ ಖರ್ಚು. ಈಗ ಸುಮಾರು ಎರಡು ಹುಡುಗಿಯರ್ದ, ಒಬ್ಳದ್ದು PUC ಸೆಕೆಂಡ್ ಇಯರ್ ಐತ್ರಿ, ಒಬ್ಳದ್ದು ಬಿಕಾಂ ಫೈನಲ್ ಆಯ್ತ್ರಿ. ಈಗ ಅವ್ರದ್ ಅಲ್ಲಿಗೆ ಕಟ್ ಮಾಡಿದವ್ರು, ಬಿಕಾಂ ಫೈನಲ್ ಮಾಡಿ ಈಗ ಜಾಬ್ಗೆ ಟ್ರೈ ಮಾಡತ್ತಾರ ಅವ್ರ. ಆಮೇಲೆ CNC ಟ್ರೈನಿಂಗ್ ಹೊಂಟಿದಾರೆ ಬಿಡ್ರಿ, ಇನ್ನು ಕಲಿಯೋದನ್ನ ಐತಿ. ಅದ್ರ ಜೊತೆಗೆ ಅಲ್ಲಿಗೆ ಸಾಕಂತ ಬಿಟ್ಟಿದ್ರು ಎಜುಕೇಶನ್ ಅಂದ್ರೆ, ಅವ್ರದ್ದು ಸುಮಾರು ಖರ್ಚು ಬರ್ತೈತಿ ನಮ್ಗೆ ಒಂದು ವರ್ಷಕ್ಕೆ. ಇಲ್ಲಾಂದ್ರೂ ಒಂದು 20-25,000 ರೂಪಾಯಿ ಖರ್ಚು ಅವ್ರದ್ದು ಬರ್ತೈತಿ ನಮ್ಗೆ. ಈ ವರ್ಷದಿಂದ ಆ ಖರ್ಚು ಕಡಿಮೆ ಆಗ್ತೈತಿ ನಮ್ಗೆ. ಅವ್ರಿಗೆ ಮತ್ತೆ ಬೇರೆ ಏನೋ ಒಂದು ವಿಚಾರಕ್ಕೆ ಅಲ್ಲಿ ಕೆಲಸಕ್ಕೆ ಎಲ್ಲರೂ ಕಳಿಸೋಣ ಅಂತ ವಿಚಾರಕ್ಕೆ ಕಾಂಪ್ಯೂಟರ್ ಅದು ಮಾಡಿದಾರೆ ಅವ್ರ. ಅವ್ರದ್ದು ಅವ್ರ ಖರ್ಚಿಗೆ ಬರುವಂಗೆ ಏನಾರ ಮಾಡ್ಕೊಂಡು ಹೋಗುವಂತ ಒಂದು ವಿಚಾರಕ್ಕೆ ಅವ್ರನ್ನ ಬಿಟ್ಟು ಬಿಡತ್ತವ್ರು ನಾವು ಈ ವರ್ಷದಿಂದ. ಅಂದ್ರೆ ಆ ಒಂದು ಖರ್ಚನ್ನು ಕಡಿಮೆ ಆಗ್ತೈತಿ ನಮ್ಗೆ. ಆಮೇಲೆ ಇನ್ನು ನಮ್ದು ಹೊಲದಾಗಿನ ವಾಣಿಜ್ಯ ಬೆಳೆನು ಹೆಚ್ಚಾಗ್ತಾ ಹೋಗ್ತೈತೆ ಅಂತ ಹೇಳೋದು. ಅಂದ್ರೆ ವರ್ಷಕ್ಕೊಂದಿಷ್ಟು ಗಿಡ, ಈಗ ಮತ್ತೊಂದು 100-200 ಗಿಡ ತಂದವ್ರ ಸಸಿ, ಅಡಿಕೆ ಸಸಿ ತಯಾರು ಮಾಡಿದವ್ರಿ. ಈಗ ಅದನ್ನ ಹಚ್ಚಿ ಮತ್ತೊಂದು ಪ್ಲಾಟ್ ಮಾಡೋರಿ. ಈಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯೊಳಗೆ ತೋಟವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಇರುವಂತ ಸೌಲಭ್ಯವನ್ನು ಬಳಸ್ಕೊಳ್ಳಲ್ಲ ನೀವು? ಬಳಸ್ಕೊಳಕ್ ನಾವು ಈಗ ಸುಮಾರು ನೋಡ್ರಿ, ಪಂಚಾಯತಿಗೆ 1 ಎಕರೆ ಅಡಿಕೆ ತೋಟ ಮಾಡ್ತೇವೆ ಕೊಡ್ರಿ ಅಂತೇಳಿ 5 ವರ್ಷದಿಂದ ಕೇಳಿದ್ರು ನಮ್ಗೆ. ಅವ್ರು ಪ್ರತಿ ವರ್ಷ ಬರ್ಕೊಂಡು ಹೋಗ್ತಾರೆ, ಆಗಿಲ್ಲ ಅಂತ ಹೇಳ್ತಾರೆ. ಪಂಚಾಯತ್ ಅವ್ರು ವರ್ಕ್ ಮಾಡಲ್ಲ ನಮ್ಮಲ್ಲಿ, ಯಾವ ಇಲಾಖೆಗೆ ಹೋಗಿ ಭೇಟಿಯಾಗಿರಿ, ಇಲಾಖೆಗೆ ಹೋಗಿ ಭೇಟಿ ಮಾಡಿದವ್ರಿ. ಅವ್ರು ಹೇಳ್ತಾರೆ ಪಂಚಾಯತಿಂದ ನೀವು ತಗೊಂಡ್ ಬರ್ರಿ ಅಂತ. ಅವ್ರು ಮಾಡಿಸ್ಕೊಟ್ರೆ ನಾವು ನಿಮಗೆ ಮಾಡೋದೆಲ್ಲ ನಾವು ಮಾಡ್ತೀವಿ, ಆದ್ರೆ ಅವರಿಂದ ಮಂಜೂರಿ ತಗೊಂಡ್ಬರ್ರಿ ನೀವು ಅಂತ ಹೇಳ್ತಾರ. ಅದ್ರ ಜೊತೆಗೂ ಹೋದ್ಸಲ ನಾವು ಒಂದು ಕೃಷಿ ಇಲಾಖೆದಾಗ ಜಗಳ ಮಾಡಿದ್ರು ನಾವು, ಪಂಚಾಯತ್ದಾಗ ನೋಡ್ರಿ ನಮ್ಗೆ ಕೊಡೋದಿಲ್ಲ ಅಂತಾರೆ. ಕೊಡ್ತೇವೆ ಅಂತಾರು ಕೊಡಲ್ಲರಿ, ಮತ್ ನೀವು ನೋಡ್ರಿ ಹಿಂಗ್ ಹೇಳ್ತೀರಿ ಹೆಂಗ್ರಿ ಅಂದ್ರೆ. ಆದ್ರೆ ಲಾಸ್ಟ್ಗೆ ಹೇಳಿದಾರೆ ಅವ್ರು ಒಂದು ತೋಟಗಾರ ಇಲಾಖೆದವ್ರ, ನೀವು ನಿಮ್ದು ಏನ್ ಪೇಪರ್ಸ್ ಇತ್ತು ಅದನ್ನ ತಗೊಂಡ್ ಬರ್ರಿ, ನಾವು ಮಾಡಕ್ ಟ್ರೈ ಮಾಡ್ತೇವೆ ಅಂತ ಹೇಳಿದ್ರು. ಅದು ಈ ವರ್ಷ ಮಾಡಿಸ್ತೇವೆ ಅಂತ ಹೇಳಿದ್ರು. ಮಟ್ಟ ಹಿಂಗ 5 ವರ್ಷ ಆದ್ರೆ ಕಂಟಿನ್ಯೂ ಇವ್ರು ನಮ್ಗೆ ಪಂಚಾಯತ್ ಅವ್ರು ಈ ರೀತಿ ಕಾಡಿಸಿದ್ದಾರೆ. ಕಾರಣ ಏನು ಇಲ್ಲಿ ಪಂಚಾಯತಿಯೊಳಗೆ? ಪಂಚಾಯತಿಯೊಳಗೆ ಇದರಲ್ಲ ಜನರದ ಈ ರೀತಿ, ಯಾರು ಅವ್ರಿಗೆ ಏನ್ ಮಾಡ್ತಾರೋ ಅವ್ರದ್ದು ಹೆಲ್ಪ್ ಮಾಡ್ಕೊ ತೊಗೊಂಡ್ಬಿಡ್ತಾರೆ ಅಷ್ಟೇ. ಈಗ ನಮ್ಮಲ್ಲಿ ಅಡಿಕೆ ತೋಟ ಮಾಡಕ್ ಸುಮಾರಷ್ಟು ಜನ, ನಾವು ಒಬ್ರಲ್ರಿ, ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಬಂದಿಲ್ಲ. ಮತ್ ಪಂಚಾಯತ್ ಅವ್ರದ್ದು ಏನ್ ವಿಚಾರ ಐತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ನಿಜವಾಗಿ ಹೇಳ್ಬೇಕಾದ್ರೆ ನಮ್ದು ಈ ಒಂದು ದನದ ಕೊಟ್ಟಿಗೆ ನೋಡಿರ್ರಿ, ಸ್ವತಃ ಬಂದು ನೋಡಿ ಇನ್ಸ್ಪೆಕ್ಷನ್ ಮಾಡಿ ಮಂಜೂರು ಮಾಡಿದೆ ಅಂತ ಈಗ 2 ವರ್ಷ ಹತ್ರ ಹೇಳಿರು. ಅದ ಹೋದ ಸಲ ವಾರ್ಡ್ ಸಭೆಗಳು ಜಗಳ ಮಾಡಿದ್ರು ನಾವು, ಯಾಕೆ ಕೊಡ್ಲಿಲ್ಲ ನೀವು ಅಂತೇಳಿ. ಅದಕ್ಕೆ ಇಂಜಿನಿಯರ್ ಕರ್ಕೊಂಬಂದು GPS ಮಾಡ್ಕೊಂಡೋದ್ರು, ಮತ್ತೆ ಇನ್ನು ಮಟ್ಟನು ವರ್ಕ್ ಆಡ್ರಿಲ್ಲ ನಾವು. ಈಗ ನಮ್ಗಿಂತ 1 ವರ್ಷ ಹಿಂದೆ ಮಂಜೂರು ಆದವ್ರೆ ಆಯ್ತ್ರ, ಅವ್ರದ್ದು ಕೊಟ್ಟಿಗೆ ರೆಡಿ ಆಯ್ತ್ರಿ. ಈ ತರ ಒಂದು ರಾಜಕೀಯ ಇಲ್ಲಿ ನಮ್ಮ ಪಂಚಾಯತ್. ಅದಕ್ಕೆ ಬೆಳವಣಿಗೆ ಯಾರಾಗ್ತಾರೋ ಅವ್ರು ಮಾಡಕ್ ಕೊಡಂಗಿಲ್ಲ. ಇಂಥ ಪಂಚಾಯತ್ ರೀ ನಮ್ದು ಸಮಸ್ಯೆ ಹೆಂಗ್ರಿ? ಬಹಳ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ನಾವು. ಏನ್ ಮಾಡ್ರು ಕೇಳಂಗಿಲ್ಲ, ಹಿಂಗಾಗಿ ನಾವು ಸುಮ್ಮನೆ ಕೊಂಡ್ಬಿಟ್ಟಿವ್ರು ಅಷ್ಟ. ಮತ್ತೆ ಮುಂದೆ ಹಿಂಗೆ ಅದೇ ಈಗ ನಾ ಹೇಳ್ರಿ, ಕೊನೆ ಮಾತು ನಮ್ದಂದ್ರೆ ನಮ್ಮ ಪರಿಶ್ರಮದಿಂದ ಬೆಳವಣಿಗೆ ಅಂತ ಈಗ ಸ್ವಲ್ಪ ನಮ್ಮ ಹಿಡಿತದಾಗ ಬಂದಿದ್ರಿ. ಈಗ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಖರ್ಚ ಬರುವಂತದ್ ಆಗೈತ್ರಿ. ಈಗ ಇನ್ನೇನಿದ್ರು ಡೆವಲಪ್ಮೆಂಟ್ ಹಾಕೋತ್ ಹೋಗ್ತಿತ್ತು ಅನ್ನೋ ಒಂದು ವಿಚಾರ ನಮ್ ಧೈರ್ಯ ಬಂದ್ಬಿಟ್ಟಿದ್ರಿ. ಅದೇ ಈ ರೀತಿ ಅಡಿಕೆ ತಂದು ಸಸಿ ಮಾಡಿ ಪ್ರತಿ ವರ್ಷ ಒಂದು 100 ಗಿಡ ಹಚ್ಕೊಂಡು ಹೋಗ್ಬಿಟ್ರು. 1 ಎಕರೆ 2 ಎಕರೆ ಅಡಿಕೆ ತೋಟ 1 ಎಕರೆ ಮಾಡಿಬಿಟ್ರೆ ಸಾಕ್ರಿ ನಮ್ಗೆ, ಸಾಕ ಒಂದು ಜೀವನ ಆಗ ನಡೆಯುವಂತ ಒಂದು ಪರಿಸ್ಥಿತಿಗೆ ಬರ್ತೈತೆ ಅನ್ನೋ ತೀರ್ಮಾನ ಬಂದಿರು ನಾವು ಅಷ್ಟ. ನಿಮಗೂ ಸಾಲ ಕೊಡಲ್ಲ? ಸಾಲ ಅದ ಹೇಳಲ್ರಿ, ನಮ್ದು ಜಮೀನ್ ಮೇಲೆ ಈಗ 1 ಎಕರೆ ಅಂದ್ರೆ 1 ಎಕರೆ ಅವ್ರ ರೆಕಾರ್ಡ್ ತಗೋತಾರೆ. 1 ಎಕರೆಗೆ 11,000 ಕೊಡ್ತೇವೆ ಅಂತ ಹೇಳ್ರಿ ಅವ್ರು. ತೋಟ ಮಾಡ್ತೀವಿ ಅಂದ್ರು ತೋಟ ಮಾಡಕ್ ಅವಾಗ ನಾವು ಅವ್ರ ಕಡೆ ಕೇಳಲ್ ಬಿಡ್ರಿ ಪಾಪ, ಅದ್ರ ಬಗ್ಗೆ ನಾವು ಕೇಳಲ್ರಿ. ಆಮೇಲೆ ಇತ್ತಿತ್ತಲಾಗ ಏನಾಗ್ಬಿಟ್ಟಿದ್ರಿ, ರೆಕಾರ್ಡ್ ನಮ್ಮ ತಾಯಿ ಹೆಸರಿಗೈತ್ರಿ. ನಮ್ಮ ತಾಯಿಯವ್ರಿಗೆ 2 ವರ್ಷದಿಂದ ಬೆಡ್ ರೆಸ್ಟ್ ಮಾಡಿದ್ರು, ಅಂದ್ರೆ ಬಹಳ ಸೀರಿಯಸ್ ಇದಾರ ಅವ್ರ. ಹಂಗಾಗಿ ಈಗ ಅವ್ರ ಕಡೆಯಿಂದ ಈಗ ಸಾಲ ಕೇಳಕ್ ಹೋದ್ರೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲರಿ, ಆದ್ರೆ ಕೇಳಕ್ ಹೋಗುವಂತ ಪರಿಸ್ಥಿತಿನೂ ಇಲ್ಲರಿ. ಯಾಕಂದ್ರೆ ಬ್ಯಾಂಕಿಗೆ ನಮ್ಮ ತಾಯಿನ ಕರ್ಕೊಂಡು ಹೋಗ್ಬೇಕ್ರಿ, ಪಾಸ್ಬುಕ್ ಮಾಡಿಸ್ಬೇಕು, ಆಮೇಲೆ ದುಡ್ಡು ತೆಗಿಯಾಕು ತಗೊಂಡು ಹೋಗ್ಬೇಕು. ಹಿಂಗೆಲ್ಲ ಪರಿಸ್ಥಿತಿ ಇದ್ರಿ. ಈಗ 2 ವರ್ಷದಿಂದ ಅವ್ರ ಕಡೆ ಹೋಗಿಲ್ರಿ ನಾವು, ಅದಕ್ಕಿಂತ ಮೊದಲು ದುಡ್ಡು ತಗೊಂಡವ್ರು ಸಾಲ. ಒಟ್ಟು 11,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವ್ರು, ಇಲ್ಲ ಅಂತ ಹೇಳಿ. ತೊಂದರೆ ಆಗ್ಬಿಟ್ಟಿದೆ. ಸಾವಯವ ಕೃಷಿನೇ ಮಾಡ್ತೀನಿ ಅಂದ್ರೆ ಹೌದು ಸಾವಯವ ಹೇಗೆ ಅದನ್ನೆಲ್ಲ ನಿರ್ವಹಣೆ ಮಾಡೋದು, ಹೆಂಗ ಗೊಬ್ಬರ ಅಷ್ಟೆಲ್ಲ ತಯಾರು ಮಾಡಿ ಕೊಟ್ಟಿಗೆ ಗೊಬ್ಬರ? ಅದಕ್ಕಾಗಿ ನಾವ್ ಈಗ ಸಾಕಿ 7 ದನ ಸಾಕಿದ್ರಿ ಸದ್ಯಕ್ಕೆ, ಇನ್ನೂ ಒಂದೈತ್ರಿ 8 ದನ ಮತ್ತೊಬ್ಬರ ಕಡೆ ಕೊಟ್ಟಿಗೆ. 8 ದನ ದನಗಳು ಮೇನ್ ಸಾವಯವ ಕೃಷಿಗೆ ಬೇಕಾಗಿರೋದು ದನಗಳು ಕೊಟ್ಟಿಗೆ ಗೊಬ್ಬರ ಬೇಕ್ರಿ. ಇನ್ನು ತಪ್ಪಲ ಗೊಬ್ಬರ ಬೇಕು. ತಪ್ಪಲ ಗೊಬ್ಬರಕ್ಕಾಗಿ ನಾವು ಎಲ್ಲ ಕಡೆನೂ ಈ ಇತರ ಗಿಡ ಹಚ್ಚಿದವ್ರಿ, ಗ್ಲಿಸಿರಿಡಿಯಾ ಅಂತಾರಲ್ಲ ಗೊಬ್ಬರ ಗಿಡ, ಪೂರ್ತಿ ಎಲ್ಲ ರೌಂಡ್ ಎಲ್ಲ ಹಚ್ಚಿದವ್ರು. ಇದು ಸಾಕಷ್ಟು ತಪ್ಪಲನ್ನು ಸಿಕ್ತೈತ್ರಿ. ಆಮೇಲೆ ಆ ಕಡೆ ಹುಲ್ಲುಗಳು ತಪ್ಪಲನ್ನು ಸ್ವಲ್ಪ ಹೊಳೆ ದಂಡಿಗೆ ಇದೆಲ್ಲ ಸಿಕ್ತೈತೆ, ಅದೆಲ್ಲ ಸಿಕ್ತೈತೆ. ಆಮೇಲೆ ದನಗಳು ಕೊಟ್ಟಿಗೆ ಗೊಬ್ಬರ ಇಷ್ಟು ಅದಕ್ಕೆ ಮೇಕಪ್ ಮಾಡಿದವ್ರು. ಇನ್ನು ದನಗಳು ಮಾರಿಲ್ರಿ ಅವು, ಇನ್ನೂ ತನ ಏನು ಬೇಡದಂತ ಇದು ಈಗ ಹೇಳ್ರಲ್ಲ, ನಿಮ್ದು ಒಂದು ಕೋಣ ಇದ್ರೆ ಅದನ್ನು ಅದು ಇದು ಉಪಯೋಗಿಲ್ಲ ನಮ್ಗೆ, ಅದನ್ನು ಮಾರೋದು. ಬಾಕಿದ ಹೆಣ್ಣು ಹುಟ್ಟಿದ ದನ ಆಕಳ ಕರ ಎಮ್ಮೆ ಕರ ಏನಿದ್ರು ಇನ್ನು ಸುಮಾರು ಒಂದು 10-15 ತನ ಮಾಡ್ಬೇಕಂತ ಇಟ್ಟಿದ್ರು ಅಷ್ಟೇ. ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ ವಿಲಾಸ್ ಕಾಂಬಳೆ ಅವ್ರಿ, ಧನ್ಯವಾದ. ನಮಸ್ಕಾರ. ಓಕೆ ನಮಸ್ಕಾರ. ಸಾವಯವ ಕೃಷಿ ಕುರಿತು ವಿಲಾಸ್ ಎಸ್ ಕಾಂಬಳೆ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡ್ಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಬೀಸುವ ಪದ ಶೇಖವ್ವ ಬಡಿಗೇರಿವರಿಂದ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಶಿವಪುರದ ಶ್ರೀಮತಿ ಶೇಖವ್ವ ಚನ್ನಪ್ಪ ಬಡಿಗೇರ ಮತ್ತು ಬಳಗದವರಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯೇ ಸಿಂಗಾರದ ಶಿವಧಾರೆ ಕೂಡಲ ಸಂಗಮನ ಕೋರಳಾಗ ಬಂಗಾರದ ಲಿಂಗದ ಕಾಯೇ ಬೇತಲಿ ತಗ ಲಿಂಗದ ಕಾಯೆ ಜಿಲೇಬಿ ಮಾಡಿ ಉಣಸಳೆ ಬಂಗಾರದ ಲಿಂಗದ ಕಾಯೆ ಬಂಗಾರದ ಲಿಂಗದ ಕಾಯೆ ಸಿಂಗಾರದ ಶಿವ